ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ನುಗ್ಗೆ ಬೇಸಾಯ ಮತ್ತು ನುಗ್ಗೆ ಸೊಪ್ಪಿನ ಮೌಲ್ಯವರ್ಧನೆ ಉದ್ದಿಮೆಯಲ್ಲಿ ತೊಡಗಿರುವ ತಾವರಗೆರೆಯ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ. ನುಗ್ಗೆ ಬೇಸಾಯ ಮತ್ತು ನುಗ್ಗೆ ಸೊಪ್ಪಿನ ಮೌಲ್ಯವರ್ಧನೆಯ ಉದ್ದಿಮೆಯಲ್ಲಿ ತೊಡಗಿರುವ ತಾವರಗೆರೆಯ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ಒಬ್ಬ ಹೊಸ ಅತಿಥಿಯನ್ನು, ವಿಶೇಷವಾಗಿ ಕೃಷಿಯಲ್ಲಿ ಏನು ಸಾಫ್ಟ್ವೇರು ಮತ್ತು ಕೃಷಿ ಯಾವ ರೀತಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥ ಒಂದು ವಿಚಾರವಾಗಿ ಬಸಯ್ಯ ಹಿರೇಮಠ್ ಅಂತೇಳಿ, ಇವರು ಗಂಗಾವತಿ ತಾಲೂಕು ಕಾರುಟಗಿ ಭಾಗದಲ್ಲಿ ಹುಟ್ಟಿ ಬೆಳೆದಂಥವರು ಬಸಯ್ಯ ಹಿರೇಮಠ್ ಅವರು. ಇವರು ಮೂಲತಃ ಎಂಜಿನಿಯರಿಂಗ್ ಪದವೀಧರರು, ಇತ್ತೀಚೆಗೆ ಕೃಷಿ ಒಂದು ಕ್ಷೇತ್ರಕ್ಕೆ ಬಂದು ಭಾಳಷ್ಟು ಸಾಧನೆಯನ್ನು ಮಾಡ್ತಾ ಹಲವಾರು ರೈತ ಬಾಂಧವರು, ಉದ್ದಿಮೆದಾರರು ಬೆರಗಾಗುವಂತೆ ಮಾಡ್ತಾ ಇದ್ದಾರೆ. ಒಂದಂತಂದರೆ ಇವರು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಅಂಥೇಳಿ ಒಂದು ಸ್ಥಾಪನೆಯನ್ನು ಮಾಡಿಬಿಟ್ಟು ಕಣ್ಣಾಳ ಕ್ರಾಸ್ 700 ತಾಲೂಕು ಮತ್ತು ತಾವರಗೆರೆ ಹತ್ತಿರ ಫಾರ್ಮನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಸುಮಾರು 30 ಎಕರೆಯಲ್ಲಿ ನುಗ್ಗೆಯನ್ನು ಬೆಳೆದು ನುಗ್ಗೆ ತಪ್ಪಲದಿಂದ ಪುಡಿಯನ್ನು ಮಾಡಿ, ಪೌಡರನ್ನು ಮಾಡಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಹೊರದೇಶಗಳಿಗೆ ಆ ಪುಡಿಯನ್ನು ರಫ್ತು ಮಾಡತಕ್ಕಂಥ ಒಂದು ಮಟ್ಟಕ್ಕೆ ಉದ್ದಿಮೆಯನ್ನು ಬೆಳೆಸಿದ್ದಾರೆ. ಸಾಕಷ್ಟು ಕೃಷಿ PhD MSc ಅಗ್ರಿ ಮುಗಿಸಿದಂಥವರು ಮಾಡಿದಂಥ ಕೆಲಸವನ್ನು ಒಬ್ಬ ಎಂಜಿನಿಯರಿಂಗ್ ಪದವೀಧರರು ಮಾಡಿರೋದು ನಮಗೆ ಹುಬ್ಬಾರಿಸುವಂತೆ ಮಾಡಿದೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ಬಸಯ್ಯ ಹಿರೇಮಠ್ ಅವರು ಯಾಕೆ ಈ ಕ್ಷೇತ್ರಕ್ಕೆ ಬಂದರು, ವಿಶೇಷವಾಗಿ ಈ ನುಗ್ಗೆ ಪುಡಿಯನ್ನು ಮಾಡಿ ಬೆಳೆದು ಅದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆ ಇದನ್ನು ಉದ್ದಿಮೆ ರೂಪದಲ್ಲಿ ತಂದರು ಅಂತಕ್ಕಂಥ ವಿಚಾರವನ್ನು, ಅವರ ಅನುಭವಗಳನ್ನು ಇವತ್ತು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ ಬಸಯ್ಯ ಹಿರೇಮಠ್ ಅವರು. ಬಸಯ್ಯ ಹಿರೇಮಠ್ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಯಾಕೆ ತಾವು ಮೂಲತಃ ಎಂಜಿನಿಯರಿಂಗ್ ಪದವೀಧರರಿದ್ದು ಈ ಒಂದು ಕೃಷಿ ಕ್ಷೇತ್ರಕ್ಕೆ ಬರಬೇಕು ಅಂತಕ್ಕಂಥ ಆಸಕ್ತಿ ಯಾಕೆ ಬಂತು ತಮಗೆ? ಸರ್, ನನ್ನ ಮೂಲ ಕಾರಣ ಅಂತ ಹೇಳಬೇಕಂದ್ರೆ ಕೃಷಿ. ನಾನು ಹುಟ್ಟತ್ಲೇ ಕೃಷಿ ಕುಟುಂಬದಿಂದನೇ ಬಂದವನು. ಆದರೆ ನಮ್ಮ ಒಂದು ರಾಯಚೂರು ಮತ್ತು ದೇವದುರ್ಗ ಭಾಗದ ಅಪೌಷ್ಟಿಕತೆಯ ಒಂದು ನಿವಾರಣೆ ಸಲುವಾಗಿಯೇ ನಾನು ಕೃಷಿಗೆ ಬರಬೇಕಾಯಿತು. ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಹುಟ್ಟಿದ್ದು ಕಾರ್ಟಿಗೆ ಹತ್ರ ಬೂದುಗುಂಪದಿಂದ ಆಗಿರೋದ್ರಿಂದ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಗಳು ಹೈಲಿ ಟಾಕ್ಸಿಕ್, ಕೆಮಿಕಲ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲ ರೋಗ ರುಜಿನಗಳಿಗೂ ಕಾರಣವಾಗಿವೆ. ಅದಲ್ಲದೇ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸಮೃದ್ಧ ಭೂಮಿ ಇದ್ದೂ ನಾವು ಇವತ್ತಿನ ರೈತರು ದೇಶದ ಬೆನ್ನೆಲುಬಾಗಿ ನಾವು ನಮ್ಮ ಭೂಮಿಯನ್ನು ಹಾಳು ಮಾಡ್ತಿರೋದು ನೋಡಿ ನಾನು ಸಾವಯವ ಕೃಷಿಗೆ ಬರಬೇಕಾಯಿತು. ಎರಡನೇದ್ದು ಏನಪ್ಪ ಅಂತಂದರೆ, ನಮ್ಮ ರಾಯಚೂರು ಡಿಸ್ಟಿಕಲ್ದೇ ಕೊಪ್ಪಳ, ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ, ಬೀದರ್ ಇವೆಲ್ಲ ಡಿಸ್ಟಿಕ್ಗಳಲ್ಲಿ ನೀವು ನೋಡಿರ್ತಕ್ಕಂಥದ್ದು ಅಪೌಷ್ಟಿಕತೆ ಕಾಡಾಟ ಭಾಳ ಇದೆ. ಇದನ್ನು ನಿವಾರಣೆ ಮಾಡಬೇಕಾದ್ರೆ ನನ್ನದೇ ಆದ ಒಂದು ಕೊಡುಗೆ ಅಂತ ಅನ್ಬೋದು, ಸೇವೆ ಅಂತ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ದೇಶಕ್ಕೆ, ನನ್ನ ಭಾಗದ ಜನರಿಗೆ ನಾನು ಕೊಡ್ತಕ್ಕಂಥ ನನ್ನ ಸೇವೆ ಏನಂದರೆ ಒಂದು ಪೌಷ್ಟಿಕ ಆಹಾರ ಅಂತ ಹೇಳ್ಬಿಟ್ಟು. ಆ ಪೌಷ್ಟಿಕ ಆಹಾರ ಕೊಡಬೇಕಾದ್ರೆ ಸೊ ನಾನೇನು ಮಾಡಬೇಕು, ಅದು ಏನು ಮಾಡಿದರೆ ಆ ಒಂದು ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡೋಕ್ಕಾಗತ್ತೆ ನಿರ್ಧಾರದಿಂದ. ನಾನು ಜಗತ್ತಿನ ಎಲ್ಲ ಸೂಪರ್ ಫುಡ್ ಪ್ಲ್ಯಾಂಟ್ಗಳನ್ನು ರಿಸರ್ಚ್ ಮಾಡಿದ್ಮೇಲೆ ಅದರಲ್ಲಿ ಇರ್ತಕ್ಕಂಥ 5 ಗಿಡಗಳಲ್ಲಿ ಟಾಪಲ್ಲಿ ಇರ್ತಕ್ಕಂಥ ಒಂದು ಗಿಡ ನಮ್ಮ ನುಗ್ಗೆ ಮರವಾಗಿತ್ತು. ನುಗ್ಗೆ ಮರದಿಂದ 320 ರೋಗಗಳನ್ನು ನಾವು ನಿವಾರಣೆ ಮಾಡಬಹುದು ಅಂತ ವೇದಗಳಲ್ಲಿ ಮೊದಲನೇ ಬರೆದು ಇಟ್ಟುಬಿಟ್ಟಿದ್ದಾರೆ. ಆ ಒಂದು ವಿಜ್ಞಾನದ ಅಂಶವನ್ನು ನಾವು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಭಾಗಕ್ಕೆ ಪ್ರಯೋಗ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ತಿಳಿದ್ಮೇಲೆ ನಾನು ನುಗ್ಗೆಯ ಒಂದು ಕೃಷಿಯಲ್ಲಿ ತೊಡಗಿದೆ ಸರ್. ಮೂಲತಃ ತಾವು ಇನ್ಫೋಸಿಸ್ನಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು ನುಗ್ಗೆಯನ್ನು ಸೆಲೆಕ್ಟ್ ಮಾಡಿದಿರಿ, ನುಗ್ಗೆ ಒಂದು ಒಳ್ಳೆ ಒಂದು ಪೋಷಕಾಂಶ ಆಹಾರವನ್ನು ತಗೋಬೋದು ಅಂತಕ್ಕಂಥ ವಿಚಾರವಾಗಿ. ತಮ್ಮದು ಮೂಲತಃ ಕೃಷಿ ಕುಟುಂಬನ ಹೇಗೆ ಈ 30 ಎಕರೆ ಭೂಮಿಯಲ್ಲಿ ಒಂದು ಈ ಥರ ಒಂದು ನುಗ್ಗೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ತಮಗೆ? ಅದಕ್ಕೆ ನಾನೊಬ್ಬರೇ ಮಾಡಿದ್ರೆ ಆಗೋದಿಲ್ಲ ಒಂದು ಸರ್. ಎರಡನೇದು ಏನಂದರೆ ನನ್ನ ಜೊತೆ ನನ್ನ ಸಂಬಂಧಿಗಳು ಯಾರು ಸಾವಯವ ಕೃಷಿಯಲ್ಲಿ ಇಷ್ಟಪಟ್ಟಿದ್ದಾರೋ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೋ, ನನ್ನ ಜೊತೆ ಇರತಕ್ಕಂಥ ರೈತ ವರ್ಗದವರು ಯಾರು ಆಸಕ್ತಿ ವಹಿಸಿ ನನ್ನ ಜೊತೆ ಬಂದಿದ್ದಾರೋ ಅವರೆಲ್ಲರನ್ನು ನಾನು ಈ ಒಂದು ಕಾರ್ಯಕ್ರಮ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೈತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಬದಲಿ ಮಾಡ್ಬೋದು, ದೇಶದ ಏಳಿಗೆ ರೈತರ ಕೈಯಲ್ಲಿರೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನುಗ್ಗೆಯನ್ನು 30 ಎಕರೆದಲ್ಲಿ ಬೆಳೀತಾ ಇದ್ದೀರಿ, ಹೇಳಿ ನಮ್ಮ ರೈತರಿಗೆ ನುಗ್ಗೆ ಅಂತಂದ್ರೆ ಈ ಭಾಗದಲ್ಲಿ ಬಹಳಷ್ಟು ಜನ ಇಷ್ಟಪಡೋದಿಲ್ಲ, ನುಗ್ಗೆ ಗಿಡ ಇರಬಾರ್ದು ಮನೆ ಮುಂದೆ ಕಟ್ ಮಾಡಿ ಹಾಕ್ತಿರ್ತಾರೆ, ಆದ್ರೆ ನುಗ್ಗೆಯಿಂದ ಇಷ್ಟು ಅದ್ಭುತವಾದಂತಹ ಆಹಾರ ಪದಾರ್ಥವನ್ನ ಪುಡಿನ ತಯಾರಿಸಿ ಎಲ್ಲಾ ಒಂದು ಆಹಾರದಲ್ಲಿ ನಾವು ಬಳಸಬಹುದು ಅಂತಕ್ಕಂತ ಒಂದು ಇನ್ನೋವೇಶನ್ ಅನ್ನು ಮಾಡಿರಲ್ಲ, ಇದಕ್ಕೆಲ್ಲ ಹೇಗೆ ಸ್ಟಡಿ ಮಾಡಿರ್ತಾವು? ಒಂದು ನಮ್ಮಲ್ಲಿ ಒಂದು ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತ ಏನಿದೆ, ನುಗ್ಗೆ ಮರ ಹಾಕೋದ್ರಿಂದ ಮನೆ ಮುಂದೆ ಅಥವಾ ಹಿಂದೆ ನಾವು ನುಗ್ಗಾಗ್ತೀವಿ ಅನ್ನೋದು, ಅದು ತಪ್ಪು ಪರಿಕಲ್ಪನೆ. ಅದರಿಂದ ನಾವು ವಿಜ್ಞಾನದ ಕಡೆ ಸ್ವಲ್ಪ ಮನಸ್ಸನ್ನು ಹೋಲಿಸ್ಬೇಕಂತ ನಾನು ಹೇಳ್ತೀನಿ. ವಿಜ್ಞಾನ ನಮ್ಮನ್ನು ಬೆಳಕಿನಡೆಗೆ ತಗೊಂಡೋಗುತ್ತೆ, ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಪಡಿಬೇಕಂತಂದರೆ ನಾವು ಓದಲೇಬೇಕು. ಅದನ್ನು ನಾನು ತಿಳ್ಕೊಂಡಾಗ ಈ ನುಗ್ಗೆ ಬೆಳೆಯಲ್ಲಿ ನಾನು ಸ್ಟಡಿ ಮಾಡಿದಾಗ ಸಾವಿರಾರು ವಿಜ್ಞಾನಿಗಳು ಇದ್ರ ಮೇಲೆ ರಿಸರ್ಚ್ ಮಾಡಿ ಇರ್ತಕ್ಕಂಥ ಪಬ್ಲಿಷ್ ಮಾಡಿರ್ತಕ್ಕಂಥ ಪೇಪರ್ಗಳನ್ನು ಓದಿದಾಗ ನನಗಾದ ಅನುಭವ ಏನಂದರೆ ಈ ಗಿಡದಲ್ಲಿ ಸಿಗಲಾರ್ದು ಏನಿದೆ, ಏನು ಎಲ್ಲನೂ ಈ ಗಿಡದಲ್ಲಿ ಸಿಗುತ್ತೆ ಎಕ್ಸೆಪ್ಟ್ ವಿಟಮಿನ್ ಡಿ ಕಡಿಮೆ ಪ್ರಮಾಣದಲ್ಲಿ. ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಇ ಇದೆ, ವಿಟಮಿನ್ ಕೆ ಇದೆ, ω3 ಇದೆ, ω6 ಇದೆ, ω9 ಇದೆ, 46 ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, 32 ಆ್ಯಂಟಿ ಇನ್ಫ್ಲಮೇಟ್ರಿ ಇದೆ, ಆ್ಯಂಟಿ ಡಯಾಬಿಟಿಕ್ ಇದೆ, ಆ್ಯಂಟಿ ಕ್ಯಾನ್ಸರ್ ಇದೆ. ಇದಕ್ಕೆ ಕ್ಯಾನ್ಸರು, ಅಸ್ತಮ, ನೆಗಡಿ, ಕೆಮ್ಮು, ಜ್ವರ, ನರದೌರ್ಬಲ್ಯ, ಕಿಡ್ನಿ, ಲಿವರ್ ಇನ್ಫ್ಲಮೇಷನ್ನು, ಬಿ ಪಿ, ಅನೆಮಿಕ್ ಪ್ರಾಬ್ಲಮ್ ಅಂತವು ಕ್ರೋನಿಕ್ ಪ್ರಾಬ್ಲಮ್ಗಳು ನಮ್ಮ ಹತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ. ಇದನ್ನು ತಿಳ್ಕೊಂಡ ಮೇಲೆ ಈ ಪ್ಲ್ಯಾಂಟಲ್ಲಿ ಇಷ್ಟು ಶಕ್ತಿ ಇರಬೇಕಾದ್ರೆ ಈ ಗಿಡದಿಂದ ನಾವು ಬೆಳಕಿಗೆ ತಂದರೆ ಅದು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಅಂದರೆ ಮೌಲ್ಯವರ್ಧನೆ ಮಾಡೋದ್ರಿಂದ ಜನರಿಗೆ ತಲುಪಕ್ಕೆ ಇಷ್ಟು ಭಾಳ ಬೇಗ ಸಹಾಯ ಆಗುತ್ತೆ ಅಂತ ತಿಳ್ಕೊಂಡ ಮೇಲೆ ಹಸಿ ಎಲೆಯನ್ನು ಭಾಳ ಹೊತ್ತು ಇಡೋಕ್ಕಾಗಲ್ಲ, ಹಸಿ ಎಲೆಯಿಂದ ನಾವು ಭಾಳ ಕಡೆ ಇದನ್ನು ಸಪ್ಲೈ ಮಾಡೋಕ್ಕಾಗಲ್ಲ. ಇದನ್ನು ತಿಳ್ಕೊಂಡ ಮೇಲೆ ನಾನೇನು ಮಾಡಿದೆ, ಇದನ್ನು ಮೌಲ್ಯವರ್ಧನೆ ಮಾಡಿದೆ. ಮೌಲ್ಯವರ್ಧನೆ ಮಾಡಿರೋದ್ರಿಂದ ಏನಾಯಿತು ಅಂತಂದರೆ ಇದನ್ನು ನಾವು 3 ವಿಧದಲ್ಲಿ ಮಾರ್ಕೆಟ್ಗೆ ಬಿಟ್ಟಿದ್ದೀವಿ. ಒಂದು ಪೌಡ್ರ್ ಫಾರ್ಮಲ್ಲಿ, ಎರಡನೇದು ಕ್ಯಾಪ್ಸುಲ್ ಫಾರ್ಮಲ್ಲಿ, ಇನ್ನೊಂದು ಟ್ಯಾಬ್ಲೆಟ್ ಫಾರ್ಮಲ್ಲಿ. ಅದಾದಮೇಲೆ ಇದರದ್ದು ಬೈ ಪ್ರಾಡಕ್ಟ್ಗಳು ಸಾಕಷ್ಟು ಮಾಡಿದ್ದೀವಿ. ಅದಲ್ಲದೇ ಈ ರಾಗಿ ಮತ್ತು ನುಗ್ಗೆಯನ್ನು ಸೇರಿಸಿ ಮಿಲೆಟ್ ಮಾಡಿದ್ದೀವಿ, ಮಿಲೆಟ್ ಕುಕ್ಕೀಸ್ ಅಂತ. ಅದೇ ಥರ ಚಾಕ್ಲೇಟ್ ಜೊತೆ ನುಗ್ಗೆಯನ್ನು ಸೇರಿಸಿ ಚಾಕ್ಲೇಟ್ ಮಾಡಿದ್ದೀವಿ. ಅದೇ ಥರ ನುಗ್ಗೆಯ ಬೀಜದ ಹೊರಗಡೆ ಬರ್ತಕ್ಕಂಥ ಆಯಿಲಿಂದ ನುಗ್ಗೆ ಆಯಿಲನ್ನು ತಯಾರು ಮಾಡಿದ್ದೀವಿ. ಹೊರದೇಶಗಳಲ್ಲಿ ತುಂಬ ಡಿಮ್ಯಾಂಡ್ ಇರತಕ್ಕಂಥದ್ದು ನುಗ್ಗೆ ಆಯಿಲು, ನುಗ್ಗೆ ಪುಡಿ, ಇವೆರಡನ್ನು ನಾವು ಹೊರದೇಶಕ್ಕೆ ಕಳಿಸ್ತಾ ಇದ್ದೀವಿ. ಆರ್ಡ್ರ್ಗಳನ್ನು ಮೀಟ್ ಆಗೋಕ್ಕೆ ಆಗಲಾರ್ದಷ್ಟು ಆರ್ಡ್ರ್ಗಳು ನಮ್ಮ ಹತ್ರ ಇದೆ. ಆದರೆ ಎಲ್ಲ ರೈತರಲ್ಲಿ, ಎಲ್ಲ ನಮ್ಮ ಭಾಗದ ರೈತರಲ್ಲಿ, ಉತ್ತರ ಕರ್ನಾಟಕ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ರೈತರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ನೀವು ನಿಮ್ಮ ಗಳಿಕೆ ಮತ್ತು ಸಂಪಾದನೆ, ಕೌಟುಂಬಿಕ ಆಹಾರ ಮತ್ತು ಸಮೃದ್ಧಿ ನೋಡಬೇಕಂದ್ರೆ ಸಾವಯವ ಅಥವಾ ಸಹಜ ಕೃಷಿ ಕಡೆ ಮರಳಿರಿ. ಅದರಿಂದ ದೇಶ ಉದ್ಧಾರ ಆಗುತ್ತೆ, ನಮ್ಮ ಸಂತತಿ ಸಹ ಆರೋಗ್ಯಕರವಾಗಿರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತಾವು 30 ಎಕರೆದಲ್ಲಿ ತಮ್ಮ ಸ್ವಂತ ಫಾರ್ಮ್ದಲ್ಲಿ ನುಗ್ಗೆಯನ್ನು ಹಾಕಿದರೆ, ಇದನ್ನು ಸಾವಯವ ರೂಪದಲ್ಲಿ ಬೆಳೆಸ್ತಾ ಇದ್ದೀರಾ? ಹೇಗೆ, ಏನೇನು ಸಾವಯವ ರೂಪದಲ್ಲಿ ಅದನ್ನು ಬೆಳೆಸ್ತಿದ್ದಾರೆ, ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಹೇಳಿ ಸ್ವಲ್ಪ. ಸಾವಯವ ಕೃಷಿ ಅಂತ ಬಂದಮೇಲೆ ಇದಕ್ಕೆ ಸಾವಯವ ಅಂತ ಕನ್ನಡ ಇಂಗ್ಲೀಷಲ್ಲಿ ನಾವು ಆರ್ಗ್ಯಾನಿಕ್ ಅಂತ ಕೇಳ್ತೀವಿ. ಈ ಜಗತ್ತೇ ಒಂದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಅದಕ್ಕೆ ಯಾವುದೂ ಬೇಕಾಗಿಲ್ಲ. ನಮ್ಮ ಹೊಲದಲ್ಲೇ ಸಿಗ್ತಕ್ಕಂಥ ಕಸಕಡ್ಡಿಯಿಂದನೇ ನಾವು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ. ಒಂದು 15 ಆಕಳುಗಳನ್ನು ಕಟ್ಟಿದ್ದೀವಿ. ಆಕಳಿಂದ ಬಂದಂಥ ಸಗಣಿಯಿಂದನೇ ನಾವು ಅದರ ಸ್ಲರಿನ ತೆಗೆದು ನಾವು ವರ್ಮಿ ಕಾಂಪೋಸ್ಟು, ವರ್ಮಿ ವಾಶ್ ಮಾಡ್ತಾ ಇದ್ದೀವಿ. ಮತ್ತು ಜೀವಾಮೃತ ಮಾಡ್ತಾ ಇದ್ದೀವಿ, ಗೋಕುಪಾಮೃತ ಮಾಡ್ತಾ ಇದ್ದೀವಿ. ನಮ್ಮ ಹೊಲದಲ್ಲೇ ಬೆಳೆಸಿರ್ತಕ್ಕಂಥ 10 ವಿಧದ ಗಿಡಗಳಿಂದ ನಾವು ದಶಪರ್ಣಿ ಪೆಸ್ಟಿಸೈಡ್ಸ್ ಏನಂತ ಕರಿತೀವಿ, ಕೀಟನಾಶಕನ ತಯಾರು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ಖರ್ಚುನೂ ನಿಮಗಿಲ್ಲ, ಬರೀ ಬೆಲ್ಲ ತೊಗೊಂಡು ಬಂದು ಮಾಡಬೇಕಾಗಿರೋದಷ್ಟೇ ನಾವು. ಇದರಿಂದ ಏನಾಗುತ್ತೆ, ನಾವು ಹೊರಗಡೆ ತರ್ತಕ್ಕಂಥ ಫರ್ಟಿಲೈಸರು, ಪೆಸ್ಟಿಸೈಡ್ಸ್ಗಳಿಗೆ ದುಡ್ಡು ಕಳೆಯೋದ್ರಿಂದ ಏನೂ ಯೂಸ್ ಇಲ್ಲ. ಇಷ್ಟಕ್ಕೇ ಇದು ನುಗ್ಗೆ, ನುಗ್ಗೆಗೆ ಏನು ಬೇಕಾಗೇ ಇಲ್ಲ. ಆ ಥರದ ಒಂದು ಸಸ್ಯ ಇದು, ಒಂದು ಆಕಳದ ಸಗಣಿ ಅಥವಾ ಗೊಬ್ಬರ ಹಾಕಿಬಿಟ್ರೆ ಸಾಕು, ಈ ಗಿಡ ತನ್ನಡ ತಾನೇ ಬೆಳೆಯುತ್ತೆ. ಇನ್ನು ಮಳೆಗಾಲದಲ್ಲಿ ಒಂದೇ ಒಂದು ಹುಳ, ಎಲೆ ತಿನ್ನೋ ಹುಳ ಬರುತ್ತೆ ಹೊರತು ಇದಕ್ಕೆ ಯಾವ ಥರದ ರೋಗಗಳು ಇಲ್ಲ. ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಬೇವಿನ ಎಣ್ಣೆ ಅಥವಾ ಒಂಗೆ ಮರದ ಬೀಜದ ಎಣ್ಣೆ ಅಥವಾ ಹುಳಿ ಮಜ್ಜಿಗೆ, 45 ದಿವಸದ ಒಂದು ಏಜ್ ಆಗಿರ್ತಕ್ಕಂಥ ಹುಳಿ ಮಜ್ಜಿಗೆ ಅಥವಾ ಜೀವಾಮೃತ ಅಥವಾ ವರ್ಮಿ ವಾಶ್ ಅಂತ ಏನು ಕರಿತೀವಿ, ಇವೆಲ್ಲವನ್ನು ನಾವು ಸ್ಪ್ರೇ ಮಾಡೋದ್ರಿಂದ ರೆಗ್ಯುಲರ್ಲಿ ಯಾವ ಥರದ ನಿಮಗೆ ಲಾಸ್ ಆಗೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ಹೊಲನ ಸಾವಯವಾಗಿ ತಯಾರು ಮಾಡಬೇಕಾದ್ರೆ ಆ್ಯಸ್ ಪರ್ ಆರ್ಗ್ಯಾನಿಕ್ ಗೈಡ್ಲೈನ್ ಪ್ರಕಾರ 3 ವರ್ಷ ಸರ್ಟಿಫಿಕೇಷನ್ ಪಿರಿಯಡ್ ಇರುತ್ತೆ. ಆ ಪಿರಿಯಡಲ್ಲಿ ನಮ್ಮ ಹೊಲ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗಬೇಕು. ನಾನು ಅದಕ್ಕಾಗಿ ಹೊಲ ತೊಗೊಂಡಾಗ ನಾನು ಡ್ರೈ ಲ್ಯಾಂಡನ್ನು ತೊಗೊಂಡೆ. ಯಾವುದು ಬೆಳೆನ ಬೆಳಿಲಾರದಂಥದ್ದು ಅಥವಾ ಬಿತ್ತಿರಲಾರದಂಥ ಹೊಲ ತೊಗೊಂಡಿರೋದ್ರಿಂದ ನನ್ನ ಹಾಕಿರ್ತಕ್ಕಂಥ ಎಲ್ಲ ಸಾವಯವ ಈ ಗೊಬ್ಬರಗಳು ಮಣ್ಣನ್ನು ಫಲವತ್ತತೆನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೆಚ್ಚಿಸಿದ್ರಿಂದ ನಾನು ಸಾವಯವ ಸರ್ಟಿಫಿಕೇಷನ್ನು 3 ವರ್ಷದಲ್ಲಿ ಮುಗಿಸಿದೆ. ಸಾವಯವ ಬಂದಂಥ ಉತ್ಪನ್ನನೂ ಸಹ ಆರ್ಗ್ಯಾನಿಕ್ಕಾಗಿ ಸರ್ಟಿಫೈ ಮಾಡಿಸಿದೆ. ಮೊದಲು ಲ್ಯಾಂಡನ್ನು ಸರ್ಟಿಫೈ ಮಾಡಿಸ್ಬೇಕು ನಿಮ್ಮ ಹೊಲನ, ಆಮೇಲೆ ನಿಮ್ಮ ಬೆಳೆ ಸರ್ಟಿಫೈ ಆಗುತ್ತೆ, ಆಮೇಲೆ ನಿಮ್ಮ ಪ್ರಾಡಕ್ಟ್ ಸರ್ಟಿಫೈ ಆಗುತ್ತೆ. ಇನ್ನೊಂದು ಮಟ್ಟಕ್ಕೆ ಹೋಗಿ ನಾವು ನಮ್ಮ ಫ್ಯಾಕ್ಟ್ರಿಯನ್ನು ಸಹ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ನ ಮಾಡಿಸಿದ್ವಿ. ಸರ್, ನೀವು ಕೇಳಿದ ಪ್ರಶ್ನೆ, ಸಾವಯವ ಮಾಡಬೇಕಾದ್ರೆ ನಾವು ಆರ್ಗ್ಯಾನಿಕ್ ಇನ್ಪುಟ್ಟೇ ಕೊಡಬೇಕು, ಆರ್ಗ್ಯಾನಿಕ್ ಬೀಜಗಳನ್ನು ಬಿತ್ತಿದರೆ ಒಳ್ಳೆಯದು ಅಥವಾ ಜವಾರಿ ಬೀಜಗಳನ್ನು ಬಿತ್ತೋದ್ರಿಂದ ಒಳ್ಳೆಯದಾಗತ್ತೆ, ಮತ್ತು ನಿಮ್ಮ ಹೊಲದ ಸುತ್ತ ಎಲ್ಲಿನೂ ಪೆಸ್ಟಿಸೈಡ್ಸ್ ಹೊಡಿಲಾರದಂಗೆ ಇದ್ದರೆ ಭಾಳ ಒಳ್ಳೆಯದು. ಸುತ್ತ ಹೊಡಿತಿದ್ದಂದರೆ ನೀವು ಗಾಳಿ ವಿಂಡ್ ಬ್ರೇಕರ್ ಅಂತ ಗಿಡಗಳನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ಸಾವಯವ ಕೃಷಿನ ಮಾಡೋಕ್ಕಾಗತ್ತೆ ಅಂತ ಹೇಳ್ತೀನಿ ಸರ್. ಈಗ ನಮ್ಮಲ್ಲಿ ನುಗ್ಗೆಯನ್ನು ಬೆಳೀತಾರೆ ರೈತರು, ಆದರೆ ನುಗ್ಗೆಕಾಯಿಯನ್ನು ಒಯ್ದು ಮಾರ್ಕೆಟ್ನಲ್ಲಿದ್ದರೆ ಅದನ್ನು ತೊಗೊಳ್ಳೋರು ಯಾರು ಇರೋದಿಲ್ಲ, ನುಗ್ಗೆಕಾಯಿ ಇಷ್ಟಪಡೋದಿಲ್ಲ. ಭಾಳಷ್ಟು ಜನ ಭಾಳಷ್ಟು ನುಗ್ಗೆಯನ್ನು ಹಾಕಿ 4 ಎಕರೆ 5 ಎಕರೆ ನುಗ್ಗೆಯನ್ನು ಹಾಕಿದಂಥ ರೈತರು, ಇಲ್ಲ ಸರ್ ನಮಗೆ ಲಾಸ್ ಆಗಿಬಿಡ್ತೀವಿ ಸರ್ ನುಗ್ಗೆಯನ್ನು ಹಾಕಿದ್ದಕ್ಕೆ, ನಾನು ಗಿಡ ಕಟ್ ಮಾಡಿ ಒಗಿಬೇಕಂತ ಮಾಡಿನಿ ಅಂತಕ್ಕಂಥ ಒಂದು ಮಾತುಗಳನ್ನು ನಮ್ಮ ಮುಂದೆ ಮಾಧ್ಯಮದಲ್ಲಿ ರೇಡಿಯೋದಲ್ಲಿ ಸಾಕಷ್ಟು ಜನ ರೈತರು ಹೇಳಿದುಂಟು. ಅಂಥ ರೈತರಿಗೆ ನೀವು ಏನು ಆತ್ಮಸ್ಥೈರ್ಯವನ್ನು ಕೊಡ್ತೀರಿ? ನುಗ್ಗೆ ಬೆಳೆದ್ರಿಂದ ಲಾಭ ಇಲ್ಲ, ಬೆಳೆ ಬೇಡ ಅಂತಕ್ಕಂಥ ವಿಚಾರ ರೈತರಲ್ಲಿ ಬರ್ತಾ ಇದೆ. ತಾವು ನುಗ್ಗೆ ತಪ್ಪಲದಿಂದ ನುಗ್ಗೆ ಪುಡಿಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಹೊರದೇಶಕ್ಕೂ ರಫ್ತು ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಿ. ನುಗ್ಗೆಯಲ್ಲಿ ಅಂತ ಒಂದು ಅದ್ಭುತ ಶಕ್ತಿ ಇದೆ ಅಂತಕ್ಕಂಥ ವಿಚಾರ ಹೇಗೆ ರೈತರಿಗೆ ತಿಳಿಸ್ತಿರ್ತಾವೆ? ಮನೆಯಲ್ಲಿ ಯಾವುದೇ ರೋಗ ಇರಲಾರ್ದಂಗೆ ಇರಬೇಕಂದ್ರೆ ಬರೀ ನುಗ್ಗೆ ತಪ್ಪಲ ಮತ್ತು ನುಗ್ಗೆಕಾಯಿಯನ್ನು ಸೇವಿಸಿದರೆ ಸಾಕು, ಯಾವ ಥರದ ರೋಗಗಳು ನಿಮ್ಮ ಮನೆ ಸುತ್ತ ಬರೋದೇ ಇಲ್ಲ. ನುಗ್ಗೆ ರೈತರ ಒಂದು ಪ್ರಾಬ್ಲಮ್ ನೋಡಿದಾಗ ಏನಾಗುತ್ತೆ ಅಂತಂದರೆ, ನುಗ್ಗೆಕಾಯಿ ಅನ್ನೋದು ಒಂದು ಪೆರಿಷಬಲ್ ಐಟಮ್, ಒಂದು 10 ರಿಂದ 15 ದಿವಸದವರೆಗೂ ನೀವು ಇಡ್ಬೋದು ಅರ್ಧ ಮೇಲೆ. ಅದಕ್ಕೆ ಬೆಳಿಬೇಕಾದ್ರೆ 6 ರಿಂದ 9 ತಿಂಗಳು ನೀವು ಕಾಯಬೇಕು. ಅದೇ ನುಗ್ಗೆ ಎಲೆನ ನೀವು ಪ್ರತಿ 60 ದಿವಸಕ್ಕೊಂದ್ಸಲ ಕಟಾವು ಮಾಡಿ ಬೆಳಿಬೋದು. ಪ್ರತಿ 60 ದಿವಸಕ್ಕೂ ನಿಮಗೆ ಇನ್ಕಮ್ ಬರುತ್ತೆ. ಅದನ್ನು ಪ್ಲಾನಿಂಗ್ ಮಾಡಿಕೊಂಡು 2 ಎಕರೆ ಒಂದೊಂದು ಪ್ಲಾಟ್ ಮಾಡಿ ಮಾರ್ಕೊಂಡು ಅಗ್ರಿಕಲ್ಚರ್ ಮಾಡಿದರೆ ಎವ್ರಿ 15 ದಿವಸಕ್ಕೊಂದ್ಸಲ ನಿಮ್ಗೆ ಇನ್ಕಮ್ ಬರುತ್ತೆ. ಅದಕ್ಕೆ ಬೆಳೆ ಪದ್ಧತಿಗಳನ್ನು ನಾವು ಹೇಳ್ಕೊಡ್ಬೋದು, ಅವ್ರಿಗೆ ಸಹಾಯ ಮಾಡ್ಬೋದು, ಅದ್ರ ಬಗ್ಗೆ ನಾವು ಜ್ಞಾನವನ್ನು ಅವ್ರಿಗೆ ಏನು ಬೇಕಾದ ನೆಸೆಸಿಟಿ ಇನ್ಫಾರ್ಮೇಷನ್ನ ಕೊಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಇದು ಪೆರಿಷಬಲ್ ಅಲ್ಲ. ನೀವು ಇದನ್ನು ಪೌಡ್ರ್ ಫಾರ್ಮಲ್ಲಿ, ಡ್ರೈ ಲೀವ್ಸ್ ಫಾರ್ಮಲ್ಲಿ ಆ ಸ್ಟೋರ್ ಮಾಡೋದ್ರಿಂದ ನಿಮಗೆ 2 ವರ್ಷದವರೆಗೂ ಟೈಮ್ ಇರುತ್ತೆ. ಇದನ್ನು ಈ 2 ವರ್ಷ ನಿಮಗೆ ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. ಅದಲ್ಲದೆ ಇದಕ್ಕೆ ತಕ್ಕದ ಬೆಲೆನೂ ಸಿಗುತ್ತೆ ಮಾರ್ಕೆಟಲ್ಲಿ, ಆರ್ಗ್ಯಾನಿಕ್ಗೆ ತಕ್ಕ ಬೆಲೆ ಇದೆ. ಅದೇ ಕಾಯಿಗೆ ಏನಾಗುತ್ತೆ, ಒಂದ್ಸಲ 100 ರೂಪಾಯಿ ಆಗುತ್ತೆ, ಒಂದ್ಸಲ 10 ರೂಪಾಯಿ ಆಗುತ್ತೆ. ಆವಾಗ ರೈತರಿಗೆ ತುಂಬ ನೋವಾಗುತ್ತೆ. ಆ ಲಾಸ್ ನನಗೆ ನೋಡೋಕ್ಕೂ ಆಗಲ್ಲ. ಮಾರ್ಕೆಟ್ ಡೌನ್ ಇದ್ದಾಗ ನೀವು ಕಾಯಿಗಳನ್ನು ಹಾಗೆ ಬಿಟ್ಬಿಡಿ ಗಿಡದಲ್ಲಿ ಒಣಗಕ್ಕೆ ದಪ್ಪ ಆಗಿ, ಆ ಬೀಜಗಳನ್ನು ನಾವು ಕೊಂಡ್ಕೋತೀವಿ, ಆ ಬೀಜದಿಂದ ನಾವು ಆಯಿಲನ್ನು ತಗೋತೀವಿ. ಆಯಿಲನ್ನು ಮಾಡಿ ನಾವು ಮಾರಾಟ ಮಾಡ್ತೀವಿ. ಅದಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಏನೆಂಬುದ್ರ ಬಗ್ಗೆ ನಾವು ನಿಖರವಾಗಿ ಹೇಳ್ಬೋದು. ಆದರೆ ಕಾಯಿ ಬಂದಾಗ ಕಾಯಿ ಮಾರ್ಕೆಟ್ ಚೆನ್ನಾಗಿತ್ತಂದ್ರೆ ಕಾಯಿ ಬಿಡಿ, ಕಾಯಿ ಮಾರ್ಕೆಟ್ ಚೆನ್ನಾಗಿಲ್ಲ ಅಂದಾಗ ದಪ್ಪ ಆಗಿ ಕಾಯಿಗಳಲ್ಲಿ ಬೀಜಗಳು ದಪ್ಪ ಆದಾಗ ಆ ಬೀಜಗಳು ಕೆ ಜಿ ಲೆಕ್ಕದಲ್ಲಿ ನಾವು ಸಹಾಯ ಮಾಡ್ತೀವಿ, ತಗೋತೀವಿ. ನನಗೆ ಬೆಳೆಯೋಕೆ ಆಗ್ತಾನೆ ಇಲ್ಲ ಕಾಯಿ ಅಂತಂದರೆ ನೀವು ಬರೀ ಎಲ್ಲಿನೇ ಬೆಳೀರಿ, ಅದಕ್ಕೆ ಪದ್ಧತಿನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೆ ಬೇಕಾದಂಥ ಎಲ್ಲ ಯೂನಿವರ್ಸಿಟಿಗಳು ತುಂಬ ರಿಸರ್ಚ್ ಮಾಡಿವೆ. ರಾಯಚೂರು ಯೂನಿವರ್ಸಿಟಿ, ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಭಾಗ್ಯ ತಳಿ ಇದೆ, ಧಾರವಾಡ ಯೂನಿವರ್ಸಿಟಿಯಲ್ಲಿ ಧನರಾಜ್ ತಳಿ ಇದೆ, ಪೆರಿಯಕುಲಂ ಯೂನಿವರ್ಸಿಟಿಯಲ್ಲಿ ಪಿ ಕೆ ಎಮ್ಒನ್ ಇದೆ. ನಾವು ಮಾಡ್ತಕ್ಕಂಥದ್ದು ಪಿ ಕೆ ಎಮ್ಒನಿಂದ ಮಾಡ್ತಾ ಇದ್ದೀವಿ, ಭಾಗ್ಯನೂ ಒಳ್ಳೆಯದು. ನೀವು ಕಾಯಿನೂ ಬೆಳಿಬೇಕಂದ್ರೆ ನಾನು ಹೇಳೋದೇನೆಂದರೆ ಅರ್ಧ ನಿಮ್ಮ ಹೊಲನ ಕಾಯಿಗಾಗಿಟ್ಟಿರಿ, ಅರ್ಧ ಎಲೆಗಾಗಿಟ್ಟಿರಿ, ನಿಮ್ಮ ಇನ್ಕಮ್ ಬ್ಯಾಲೆನ್ಸ್ ಆಗುತ್ತೆ. ಇದು ಪ್ರತಿ ತಿಂಗಳು ನಿಮಗೆ ಇನ್ಕಮ್ ಕೊಡೋದ್ರಿಂದ ನಿಮ್ಮ ನೆಸೆಸಿಟಿ ಏನಿದೆ, ಫೈನಾನ್ಷಿಯಲ್ ನೆಸೆಸಿಟಿ ಏನಿದೆ, ಒಂದು 20 ಎಕರೆ 10 ಎಕರೆ 5 ಎಕರೆ ಇತ್ತಂದರೆ ಒಂದು 10% ನೀವು ಹಾಕ್ಕೊಳ್ಳಿ ಸಾಕು. ಅದೇ ಥರ ಒಂದು 10 ಜನ ರೈತರು ನೀವು ಒಂದು ಊರಲ್ಲಿ ಮಾಡಿದಾಗ ಒಂದು 5 ಟನ್ನು 3 ಟನ್ನು ಬಂತಂದರೆ ಅದಕ್ಕೆ ನಿಮಗೆ ರೆಗ್ಯುಲರ್ ಇನ್ಕಮ್ ಜನರೇಟ್ ಆಗುತ್ತೆ, ಅದರಿಂದ ನಿಮ್ಮ ಒಂದು ದುಡ್ಡಿನ ಅವಶ್ಯಕತೆ ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ತಾವು ಈಗ ಒಂದು ಉದ್ದಿಮೆ ರೂಪದಲ್ಲಿ ನುಗ್ಗೆ ಪುಡಿಯನ್ನು ಮಾಡಿ ಮಾರ್ತಾ ಇದ್ದೀರಿ, 30 ಎಕರೆ 40 ಎಕರೆದಲ್ಲಿ ಬೆಳೀತಾ ಇದ್ದೀರಿ. ನಮ್ಮ ರೈತರು ಯಾರಾದರೂ ನುಗ್ಗೆಯನ್ನು ನಾನು ಬೆಳಿತೀನಿ 10 ಎಕರೆದಲ್ಲಿ, ನನಗೆ ಸಹಾಯ ಮಾಡಿ ನನ್ನ ಪ್ರಾಡಕ್ಟನ್ನು ನೀವು ಖರೀದಿ ಮಾಡ್ಕೊಳ್ತಕ್ಕಂಥ ಒಂದು ಧೈರ್ಯವನ್ನು ಕೊಟ್ಟರೆ ಅವರು ಮುಂದೆ ಬರಬಹುದು. ಇದಕ್ಕೆ ಈ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಕಂಪನಿ ವತಿಯಿಂದ ಏನಾದರೂ ಬೈಬ್ಯಾಕ್ ಅಗ್ರಿಮೆಂಟ್ಗಳು ರೈತರ ವತಿಯಿಂದ ನುಗ್ಗೆ ಪುಡಿ ಇರ್ಬೋದು, ನುಗ್ಗೆ ಎಲೆ ಇರ್ಬೋದು, ಅಥವಾ ನುಗ್ಗೆ ಬೀಜಗಳಿರ್ಬೋದು, ಬೈಬ್ಯಾಕ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಕ್ಕಂಥ ಏನಾದರೂ ಉದ್ದೇಶಗಳನ್ನು ನಿಮ್ಮ ಕಂಪನಿ ಹೊಂದಿದೆ ಹೇಗೆ? ಎಲ್ಲರೂ ರೈತರು ಬೈಬ್ಯಾಕ್ ಅಗ್ರಿಮೆಂಟನ್ನೇ ಕೇಳ್ತಾರೆ ಹೊರತು ಯಾರೂ ನಾನು ಕ್ವಾಲಿಟಿ ಬೆಳಿತೀನಿ ಅಂತ ಅಗ್ರಿಮೆಂಟ್ ಮಾಡಿಕೊಡಲ್ಲ. ಭಾರತ ದೇಶದಲ್ಲಿ ಇದು ಬರೀ ಕರ್ನಾಟಕ ಅಷ್ಟೇ ಹೇಳಲ್ಲ, ಉತ್ತರ ಕರ್ನಾಟಕ ಕೇಳಲ್ಲ. ಯಾರು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸಿ ಆರ್ಗ್ಯಾನಿಕ್ ಟೆಸ್ಟ್ ಮಾಡಿದ ಮೇಲೆ ಪಾಸ್ ಆಗಂತ ಎಲ್ಲೇನೆ ಯಾರು ಬೆಳೀತಾರೋ, 1,000 ಎಕರೆ ಬೆಳೆದ್ರೂ ನಾವು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಡಕ್ಕೆ ತಯಾರಿದ್ದೀವಿ. ಆದರೆ ನಮಗೆ ರಿವರ್ಸ್ ಅಗ್ರಿಮೆಂಟ್ ಏನು ಬೇಕಂದರೆ ನಾನು ಕ್ವಾಲಿಟಿ ಬೆಳೆದು ಕೊಡ್ತೀನಿ ಅಂತ, ನಿಮಗೆ ಬೇಕಾಗಿದ್ದು ಕ್ವಾಲಿಟಿನ. ಅವರು ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನೇ ಇರಲಿ ಅದರದ್ದು 5-10% ಬೆಲೆಯಲ್ಲಿ ನಾವು ಕೊಂಡ್ಕೋತೀವಿ. ಯಾಕೆಂತಂದರೆ ಇದು ಒಂದು ರೈತನ ಕಷ್ಟ ಬಂದಾಗ ರೈತನಿಗೆ ಯಾರೂ ಕೈ ಹಿಡಿಯೋದಿಲ್ಲ, ರೈತನಿಗೆ ಲಾಸ್ ಆದಾಗ ಯಾರೂ ಕೈ ಹಿಡಿಯೋದಿಲ್ಲ. ನನ್ನ ಭಾಗದಲ್ಲಿ ನಾನು ಇದನ್ನು ಮಾಡಿದ್ದೇ ರೈತರಿಗಾಗಿ ಈ ಕಂಪ್ನಿನ, ನಾನೇ ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಇನ್ನು ಬೇರೆಯವ್ರು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಚಾರ ಹೇಳಬೇಕಂದ್ರೆ ಎಲ್ಲದನ್ನು ನಾವು ಸರ್ಕಾರದ ಮೇಲೆ ಹಾಕಬಾರ್ದು. ನಾವು ಮೊದಲು ಸರ್ಕಾರದಲ್ಲಿ ಸಾಕಷ್ಟು ಸವಲತ್ತುಗಳಿವೆ, ಆ ಸವಲತ್ತುಗಳನ್ನು ತಗೊಳ್ಳಿ, ಆದರೆ ಅದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ನಮ್ಮ ಶಕ್ತಿಯನ್ನು ನಾವು ರೈತ ವರ್ಗದವರು ತೋರಿಸ್ಬೇಕಂದ್ರೆ ನಮ್ಮ ಮೇಲೆ ಸರ್ಕಾರಗಳು ನಿಲ್ಲಬೇಕು, ನಾವು ಸರ್ಕಾರದ ಮೇಲೆ ನಿಲ್ಲೋದು ಬೇಡ. ಆ ಒಂದು ನಿಷ್ಠೆಯಿಂದ ನೀವು ಕ್ವಾಲಿಟಿನ ಬೆಳೆದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ನಮಗೆ ಎಲೆನೇ ಸಾಕಾಗ್ತಾ ಇಲ್ಲ ಸರ್. ನಾವು ಒಂದು 100-110 ಎಕರೆ ಮಾಡಿದ್ದೀವಿ ಟೋಟಲ್, ಎಲ್ಲ ಕಾಂಟ್ರಾಕ್ಟ್ ಬಂತು, ಎಲ್ಲ ಬಂತು. ನಾವು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕೆ ತಯಾರಿದ್ದೀವಿ, ಅವರು ಬೆಳೆದು ಕೊಡ್ತೀನಿ ಅನ್ನೋದಕ್ಕೆ ಅವ್ರು ರಿವರ್ಸ್ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಅಂದರೆ ರೈತರಿಗೆ ಎಲ್ಲ ಮಾಡ್ತಾರೆ, ರೆಡಿ ಇರ್ತಾರೆ, ಅವರಿಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ತಂತ್ರಜ್ಞಾನ ಇರೋದಿಲ್ಲ. ನೀವು ಅದಕ್ಕೆ ಬೇಕಾದಂಥ ಇನ್ಪುಟ್ಗಳನ್ನು, ತಂತ್ರಜ್ಞಾನಗಳನ್ನು, ತಾಂತ್ರಿಕ ಮಾಹಿತಿಯನ್ನು, ಆರ್ಗ್ಯಾನಿಕ್ ಕ್ವಾಲಿಟಿಯನ್ನು ಬೆಳಿಲಿಕ್ಕೆ ಏನು ಗೈಡ್ಲೈನ್ಸು ಅಂತಕ್ಕಂಥ ಮಾಹಿತಿಯನ್ನು ಒದಗಿಸ್ತೀರಾ ಹೇಗೆ ರೈತರಿಗೆ? ಅದಕ್ಕೆ ಎಲ್ಲ ಬೇಕಾದ ಇನ್ಫಾರ್ಮೇಷನ್ನು ನಾವು ಕೊಡ್ತೀವಿ. ಅವರು ನಮ್ಮ ಫೀಲ್ಡ್ ವಿಸಿಟ್ ಮಾಡ್ಬೋದು. ನಮ್ಮಲ್ಲಿ ಹೊಸದಾಗಿ ಈಗ ಒಂದು 2-3 ತಿಂಗಳಲ್ಲಿ ನಾನು ಇದಕ್ಕೊಂದು ಟ್ರೈನಿಂಗ್ ಸೆಂಟ್ರನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫಾರ್ಮರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತೇಳಿ. ಅಲ್ಲಿ ಎಲ್ಲ ಥರದ ವಿಧಗಳಲ್ಲಿ ಸರ್ಟಿಫಿಕೇಷನ್ಗೆ ಹೆಲ್ಪ್ ಮಾಡ್ತೀವಿ, ಅಸಿಸ್ಟೆನ್ಸ್ ಕನ್ಸಲ್ಟೆನ್ಸಿ ಮಾಡ್ತೀವಿ. ಸರ್ಟಿಫಿಕೇಷನ್ಗೆ ಏನೇನು ಬೇಕೋ ಆ ಫಾರ್ಮ್ಗಳು ಫಿಲ್ ಮಾಡೋದು ಭಾಳ ಕಷ್ಟನೇ ಇದೆ ರೈತರಿಗೆ, ಅದು ಎಲ್ಲ ಥರದ ಸಹಾಯವನ್ನು ನಾವು ಮಾಡ್ತೀವಿ. ಆರ್ಗ್ಯಾನಿಕ್ ಇನ್ಪುಟ್ ತಯಾರು ಮಾಡೋ ಟ್ರೈನಿಂಗನ್ನು ನಾವು ಕೊಡ್ತೀವಿ. ಆರ್ಗ್ಯಾನಿಕ್ ಜರ್ಮಿನೇಷನ್, ಬೀಜನ ಯಾವ ಥರ ನಾವು ಮೊಳಕೆ ಹೊಡೆಯೋ ರೀತಿಯಲ್ಲಿ ಅದನ್ನ ಯಾವ ಥರ ಮಾಡಬೇಕು ಚೆನ್ನಾಗಿ, ಅದರಿಂದ ಜರ್ಮಿನೇಷನ್ ಚೆನ್ನಾಗಾಗಬೇಕು, ಅದನ್ನು ನಾವು ಟ್ರೈನಿಂಗ್ ಕೊಡ್ತೀವಿ. ಅದಲ್ಲದೇ ನಾವು ಯಾರ್ಯಾರು ಆರ್ಗ್ಯಾನಿಕ್ ಮಾಡ್ತೀನಿ ಅಂತಾರೋ ರೈತರು, ಸರ್ಟಿಫಿಕೇಷನ್ ಅಂಡ್ರೊಳಗೆ ಹೋಗ್ತಾರೋ ಆ ವಲನ್ ಸೂಪರ್ವೈಸರನ್ನು ನಾವು ಮಾಡ್ತೀವಿ. ಅದನ್ನು ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಅಂದರೆ ಒಣಸುವ ಪದ್ಧತಿಗಳನ್ನು ನಾವು ಕಲಿಸ್ತೀವಿ. ಅದಕ್ಕೆ ಬೇಕಾದಂಥ ಉಪ ಸಲಕರಣೆಗಳನ್ನು ನಾವು ಅವರಿಗೆ ಕೊಡಿಸ್ತೀವಿ. ಅದನ್ನು ಬೇಕಾದ್ರೆ ತಾವೇ ಮಾಡ್ಕೋಬೋದು, ಇಲ್ಲ ತಾವೇ ನಾವು ಮಾಡಿಕೊಡಿ ಅಂದರೆ ನಾವು ಮಾಡಿಕೊಡ್ತೀವಿ. ಇದೆಲ್ಲದರೂ ಮಾಡೋದ್ರ ಜೊತೆ ಬೈಬ್ಯಾಕ್ನು ಮಾಡ್ತೀವಿ. ಆದರೆ ಬೈಬ್ಯಾಕ್ ಮಾಡೋದಕ್ಕಿಂತ ಮುಂಚೆ ಅವ್ರ ಕ್ವಾಲಿಟಿ ಟೆಸ್ಟ್ ಪಾಸ್ ಆಗ್ಬೇಕು ಸರ್. ಅದು ಒಂದು ನಮ್ಮದು ಒಂದು ರಿಕ್ವೆಸ್ಟು, ಯಾಕಂದರೆ ಅದು ಕ್ವಾಲಿಟಿನೇ ಇಲ್ಲ ಅಂದರೆ ನನ್ನ ಹತ್ರ ಬೈ ಮಾಡೋರು ಬೈ ಮಾಡೋರು. ಅದಕ್ಕೆ ಒಂದು ಸಲ ಅವರು ಕ್ವಾಲಿಟಿ ಪಾಸ್ ಆದರೆ ಲೈಫ್ ಲಾಂಗ್ ಪಾಸ್ ಆದಂಗೆ ಸರ್. ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಗ್ಯಾರಂಟಿ ಇನ್ಕಮ್ ಎಂಬುದು ಫಿಕ್ಸ್ ಆಗಿಬಿಡುತ್ತೆ. ಈ ಭತ್ತದಿಂದ ನಾವು ಏನು ಕಾರ್ಬೋಹೈಡ್ರೇಟ್ ಬೇಸ್ಡ್ ಒಂದು ಫುಡ್ಡನ್ನು ಬೆಳೀತಾ ಇದ್ದೀವಿ, ಅದನ್ನು ಯಾರೂ ಸಾವಯವ ಮಾಡ್ತಾ ಇಲ್ಲ. ಅದಕ್ಕೂ ಬೆಲೆ ಇದೆ ಸಾವಯವ ಮಾಡಿದರೆ ಮಾತ್ರ. ಇವತ್ತಿಂದು ನಮ್ಮ ಭಾಗದಲ್ಲಿ ರೋಗ ರುಜಿನಗಳನ್ನು ನೋಡಿದರೆ ಎಲ್ಲವೂ ಭತ್ತದಿಂದ ಬರ್ತಾ ಇದೆ ಸರ್. ದಯವಿಟ್ಟು ಎಲ್ಲ ರೈತರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸ್ತಿರೋ ಅವರು ನಮ್ಮ ಕಂಪ್ನಿ ಅಥವಾ ನಾನು ಖುದ್ದು ಬಸ್ಸ ಏರಮಠ್ ನಿಮ್ಮ ಕೈ ಜೋಡಿಸೋಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಕ್ಕೆ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಖುಷಿ ಆಗುತ್ತೆ ಸರ್. ಈಗ 1 ಎಕರೆ ಪ್ರದೇಶದಲ್ಲಿ ಒಬ್ಬ ರೈತ ನುಗ್ಗೆಯನ್ನು ಸಾವಯವ ರೀತಿಯೊಳಗೆ ಬೆಳೆದು ಎಲ್ಲ ಸರ್ಟಿಫೈಡ್ಗಳನ್ನು ಪಾಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟನ್ನು ನಿಮಗೆ ಕೊಟ್ಟರೆ ಒಬ್ಬ ರೈತ ಒಂದು ಎಕರೆ ನುಗ್ಗಿಯನ್ನು ಬೆಳೆದಂಥ ರೈತ ಎಷ್ಟು ಆದಾಯ ಗಳಿಸ್ಬೋದು ಅಂತ ಹೇಳ್ತೀರಿ? ನನಗಿಂತ ಜಾಸ್ತಿ ಬೆಳೆದ್ರೆ ಅವ್ರೇನು ನನಗೆ ವಾಪಸ್ ಕೊಡಲ್ಲ. ಆ ಒಂದು ವಿಚಾರ ಹೇಳೋದ್ರಿಂದ, ಯಾಕೆಂದರೆ ನನ್ನ ಭೂಮಿ ಫಲವತ್ತಾಗಿತ್ತಂದರೆ ಅಲ್ಲಿ ಈಲ್ಡ್ ಜಾಸ್ತಿ ಬರುತ್ತೆ. ನಿಮಗೆ ಇವತ್ತು ನೋಡಿರ್ಬೋದು ನಮ್ಮ ಹೊಲದಲ್ಲಿ ಪಿನ್ನಿಂಗ್ ಅಂತ ಹೇಳಿದ್ವಿ. ಪಿನ್ನಿಂಗು ಪ್ರೂನಿಂಗ್ ಟೆಕ್ನಿಕ್ ಯಾರು ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನು ನಾವು ಹೇಳ್ಕೊಡ್ತೀವಿ. ಎಷ್ಟು ವೆಜಿಟೇಟಿವ್ ಗ್ರೋತ್ ಮಾಡ್ತಾರೋ ಅಷ್ಟು ಲಾಭ ಆಗುತ್ತೆ. ಒಂದು ಎಕರೆಯಿಂದ 1 ಲಕ್ಷದಿಂದ 1.5 ಲಕ್ಷ ತೆಗಿಬೋದು ಸರ್. ರೈತರ ಬೆಲೆ ಹೋಗುತ್ತಿದೆ ಎಲ್ಲ ಟೆಕ್ನಿಕ್. ನಾವು ರೆಡ್ ಸಾಯ್ಲಲ್ಲಿ ಬೆಳಿತೇವೆ, ಬ್ಲ್ಯಾಕ್ ಸಾಯ್ಲಲ್ಲಿ ಇನ್ನೂ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರುತ್ತೆ. ಅಲ್ಲಿ ಅವರೇನಾದರೂ ಈ ಬೋದುಗಳು ಒಡ್ಡುಗಳನ್ನು ಮಾಡಿಕೊಂಡು ಬೆಳೆದಾಗ ನೀರು ನಿಂದಿರಲಾರ್ದಾಗೆ ಅವ್ರಿಗೆ 2.5 ಲಕ್ಷದಿಂದ 2.5 ಲಕ್ಷದವರೆಗೂ ತೆಗಿಬೋದು ಸರ್. ಈ ಒಂದು ಬೆಳೆ ಬಂದ ನಾನು ಬೆಳೆದು 1 ಲಕ್ಷ ಬರ್ತಾ ಇದೆ ನನ್ನ ಹೊಲದಲ್ಲಿ, ಅವ್ರ ಹೊಲದಲ್ಲಿ 2 ಲಕ್ಷ ಬರ್ತಾ ಇದೆ. ಕೆಲವು ರೈತರು ನನಗೆ ಕೊಡ್ತಾರೆ, ಅವ್ರಿಗೆ 2 ಲಕ್ಷ ಬರ್ತಾ ಇದೆ, ನಾನೇನು ಮಾಡೋಕ್ಕಾಗಲ್ಲ, ನನ್ನ ಭೂಮಿ ಇರೋದಾಗಿ. ಅದೇ ಥರ ಇವನು ಬಂಜರು ಭೂಮಿಯಲ್ಲಿ ಬೆಳಿಬೋದು ಸರ್. ಇದನ್ನ ನನ್ನ ಹೊಲ ಪೂರ ಏನಿಲ್ಲ, ಉಪಜಾಳರಿದೆ, ನಾನೇನು ಬೆಳೆಯೋಕ್ಕಾಗಲ್ಲ, ನೀರಿಡಿಯಲ್ಲ, ಅಂಥ ಹೊಲದಲ್ಲೂ ಸಹ ಇದನ್ನ ಬೆಳಿಬೋದು. ನಿಮ್ಗೆ 10,000 ಬದಲು 50,000 ಬಂದರೆ ಸಾಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಂದರೆ 1 ಎಕರೆಗೆ 1 ಲಕ್ಷ ಅಂತ ಮೋಸ ಇಲ್ಲ ಇಲ್ಲ. ಆದರೆ ಅದು ನಿಮ್ಮ ಬೆಳೆಯೋ ಪದ್ಧತಿ, ನೀವು ಗಿಡದ ಜೊತೆ ಯಾವ ಥರ ಜೀವನ ಸಾಗಿಸ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಹೇಗೆ ತಾವು ಬೈಬ್ಯಾಕ್ ಅಗ್ರಿಮೆಂಟಲ್ಲಿ ರೈತರಿಂದ ನೇರವಾಗಿ ತಪ್ಪಲವನ್ನು ಖರೀದಿ ಮಾಡ್ತೀರಾ, ನುಗ್ಗೆ ತಪ್ಪಲವನ್ನು, ಅಥವಾ ಅವರೇ ಏನಾದರೂ ಅದಕ್ಕೆ ಪ್ರೊಸೆಸ್ ಮಾಡಿಕೊಡ್ಬೇಕಾ? ಹೇಗೆ ಹಸಿ ಎಲೆನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅದನ್ನು 30-40 ನಿಮಿಷ ಕೂಡಿಡೋಕ್ಕಾಗಲ್ಲ. ಅದು ಉಷ್ಣಕಾರಿ ಅಂತ ಕರಿತೀವಿ. ಅದರಿಂದ ಎಲೆಯಿಂದ ಎಲೆ ಹೀಟ್ ಜಾಸ್ತಿ ಆಗಿ ಅದರಲ್ಲಿರೋ ನ್ಯೂಟ್ರಿಷನ್ ಹಾಳಾಗುತ್ತೆ. ಅದನ್ನು ಅವರು ಎಲೆ ಅರೆದ ತಕ್ಷಣ 40-45 ನಿಮಿಷದ ಒಳಗಡೆನೆ ತೊಳೆದು ಒಂದು ಸೋಲಾರ್ ಡ್ರೈಯರ್ ಟನಲ್ ಡ್ರೈಯರ್ ಅಂತ ಇರುತ್ತೆ, ಅದರಲ್ಲಿ ಒಣಗಾಕಿದಾಗ 5-6 ತಾಸಲ್ಲಿ ಒಣಗೋಗುತ್ತೆ ಆವರೇಜ್. ಅಲ್ಲಿ ಒಣಗಿದ ಎಲೆನ ನಾವು ತಗೋತೀವಿ ಕೆ ಜಿ ಲೆಕ್ಕದಲ್ಲಿ. ಇದು ಮಾರ್ಕೆಟಲ್ಲಿ ಬೇರೆ ಬೇರೆ ರೇಟಲ್ಲಿ ಓಡ್ತಾ ಇದೆ, ಬಟ್ ಅದು ರೇಟ್ ಅಂತ ನಾನು ಕ್ವಾಂಟಿಫೈ ಮಾಡಲ್ಲ ಈ ಒಂದು ಇಂಟರ್ವ್ಯೂಲ್ಲಿ. ಯಾಕಂದರೆ ಇವತ್ತು ಇದು ಇರ್ಬೋದು, ನಾಳೆ ಇನ್ನೊಂದು ಇರ್ಬೋದು. ಎಲ್ಲಿ ಕ್ವಾಲಿಟಿ ಇರುತ್ತೋ ಅದಕ್ಕೆ ಪ್ರೈಸ್ ಜಾಸ್ತಿ ಇರುತ್ತೆ. ಆರ್ಗ್ಯಾನಿಕ್ ಇಂಡಿಯಾ ಸರ್ಟಿಫಿಕೇಶನ್, ಆರ್ಗ್ಯಾನಿಕ್ US ಸರ್ಟಿಫಿಕೇಶನ್, ಆರ್ಗ್ಯಾನಿಕ್ ಯುರೋಪ್ ಸರ್ಟಿಫಿಕೇಶನ್, ಇದೇ ಥರ ಬೇರೆ ಬೇರೆ ಸರ್ಟಿಫಿಕೇಶನ್ಗಳಿಗೆ ಬೇರೆ ಬೇರೆ ಪ್ರೈಸ್ ಇದೆ. ರೈತರಿಗೆ ಯಾವ ಸರ್ಟಿಫಿಕೇಶನ್ ಆಗುತ್ತೋ ಅದನ್ನು ಮಾಡ್ಕೋಬೋದು, ಅದಕ್ಕೆ ತಕ್ಕಾಗೆ ಬೆಲೆಯನ್ನು ನಾವು ಕೊಡ್ತೀವಿ. ಭಾಳಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಪ್ರಚಾರ ಇರ್ಬೋದು, ಬೇರೆ ಬೇರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಾಗಬೇಕು, ನಮ್ಮ ರೈತರಿಗೆ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು. ಇದ್ರ ಬಗ್ಗೆ ತಾವು ಏನಾದರೂ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀರಾ, ರೈತರ ಸಭೆಗಳನ್ನು ಮಾಡಿ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ? ನಾವು ಬಿಜಾಪುರ ರೇಡಿಯೋ ಆಕಾಶವಾಣಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ದೂರದರ್ಶನದಲ್ಲಿ ನಾನು ರೈತರ ನೇರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ, ಅದು ತುಂಬ ಚೆನ್ನಾಗಿ ಬಂತು. ಮತ್ತು ನಾನು ವೆಬಿನಾರ್ಸ್ ಕಂಡಕ್ಟ್ ಮಾಡ್ತೀನಿ, ಮತ್ತು ಸೆಮಿನಾರ್ಗಳು ಕಂಡಕ್ಟ್ ಮಾಡ್ತಾರೆ, ಯೂನಿವರ್ಸಿಟಿ ಅವ್ರು ಕಾಲ್ ಮಾಡ್ತಾರೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡ್ತಾರೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡ್ತಾರೆ. ಎಲ್ಲದರಲ್ಲೂ ನಾನು ಮುಕ್ತವಾಗಿ ಫ್ರೀ ಆಗಿ ಎಲ್ಲ ಕಡೆ ಬೆಳೀಲಿ ಅಂತೇಳಿ ನಾನು ಎಲ್ಲ ಕಡೆನೂ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ನೋಡಿ, ತಾವು ಇನ್ಫೋಸಿಸ್ನಲ್ಲಿ ಒಳ್ಳೆಯ ಸಂಬಳವನ್ನು ಪಡ್ಕೊಂಡಂಥವ್ರು, ಅಗದಿ ಎ ಸಿ ರೂಮಲ್ಲಿ ಕುಂತು ಪ್ರತಿ ತಿಂಗಳು ಲಕ್ಷಗಟ್ಟಲೆ ಪಗಾರ ತಗೊಳ್ಳುವಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಾವು, ಆದರೆ ಈ ಕಾಡಲ್ಲಿ ಬಂದು ಈ ಒಂದು ಬಿಸಿಲಿನಲ್ಲಿ 30 ಎಕರೆದಲ್ಲಿ ಅಡ್ಡಾಡಿ ಎಲ್ಲ ಮಾಡ್ತಾಯಿದ್ರೆ, ಯಾವಾಗಾದರೂ ನಿಮಗೆ ಒಮ್ಮೆ ಆದರೂ ಯಾಕಪ್ಪ ಬಂದೆ ಇದಕ್ಕೆ ಕ್ಷೇತ್ರಕ್ಕೆ ನಾನು ಆರಾಮಾಗಿರ್ಬೋದು ಅಂತಕ್ಕಂಥದ್ದು ಏನಾದರೂ ಯಾವಾಗಲೂ ಒಮ್ಮೆಯಾದರೂ ಬಂದಿದೆ ತಮ್ಮ ಮನಸ್ಸಲ್ಲಿ? ನನ್ನ ಹೊಲದಲ್ಲಿ ಬಂದಿಲ್ಲ ಸರ್, ನಿಜವಾಗ್ಲೂ ನನ್ನ ಹೊಲದಲ್ಲಿ ನನಗೆ ಬರೋದೂ ಇಲ್ಲ. ಯಾಕೆಂತಂದ್ರೆ ನನಗೆ ಬಂದಿದ್ದು ಯಾವಾಗಂದರೆ ನನ್ನ ಜೊತೆ ರೈತರು ಆರ್ಗ್ಯಾನಿಕ್ ಎಷ್ಟೇ ಪ್ರಯತ್ನ ಪಟ್ಟರು ಇನ್ನೂ ಹೋಲ್ತಾ ಇಲ್ವಲ್ಲ, ನಮ್ಮ ಭಾಗದ ರೈತರು ಇನ್ನೂ ತಮ್ಮ ಸಮಸ್ಯೆ ಮೂಲ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋತಾ ಇಲ್ವಲ್ಲ, ತಮ್ಮ ಸುತ್ತಮುತ್ತ ಆಗ್ತಕ್ಕಂಥ ಅಪೌಷ್ಟಿಕತೆಯಿಂದ ಕಾರಣಗಳು, ರೋಗ ರುಜಿನಗಳು, BP ಶುಗರು ಇವೆರಡನ್ನು ಇವನು ಎಲ್ಲವನ್ನೂ ನೋಡಿದ್ರು ಜನ ಇನ್ನೂ ತಾವು ಮೂಕರಾಗಿದ್ದಾರೆ ಅನ್ನೋದೊಂದು ನನ್ನ ಒಂದು ದುಃಖದಕರದ ಒಂದು ಮನಸ್ಸಲ್ಲಿರೋ ಒಂದು ಭಾವನೆ ಸರ್. ಆದರೆ ನನಗೆಂದು ಹೊಲದಲ್ಲಿರೋಕ್ಕೆ ಬೇಸರ ಆಗಲ್ಲ. ಇದು ಇವತ್ತು 5ನೇ ರೌಂಡ್ ಹಾಕಿದ್ದೀನಿ ಸರ್ ಹೊಲದಲ್ಲಿ, ಇನ್ನೂ ಬರ್ತಾ ಇರ್ತಾರೆ ಸಾಯಂಕಾಲದವರೆಗೆ. ನನಗೆ ಎಷ್ಟು ಅಡ್ಡಾಡಿದ್ರೂ ಬೇಜಾರಾಗಲ್ಲ, ಯಾಕಂದರೆ ನಂದು ಆ ಗಿಡದ ಜೊತೆ ಒಂದು ಸಲ ಒಳಗಡೆ ಹೋಗಿ ಬಂದರೆ ಒಂದು ಜೀವಿಗಳ ಜೊತೆ ಹೋಗಿ ಬಂದಂಗೆ ಆಗುತ್ತೆ ಸರ್. ಗಿಡಗಳು ನಮ್ಮನ್ನು ಮಾತಾಡಿಸ್ತಾ ಇರ್ತವೆ, ಅದನ್ನು ಮಾತಾಡೋ ರೀತಿ ಗೊತ್ತಿದ್ದರೆ ಸಾಕು ಅಂತ ನನ್ನ ಭಾವನೆ. ಈಗ ನುಗ್ಗಿ ಎಲೆ ಪುಡಿಗೆ ಬರೋಣ. ನುಗ್ಗಿ ಎಲೆ ಪುಡಿಯನ್ನು ನಮ್ಮ ಜನರಿಗೆ ಬಳಸ್ತಕ್ಕಂಥ ಒಂದು ಮೆಥೆಡ್ ಅಥವಾ ಗೊತ್ತಿಲ್ಲ, ನುಗ್ಗೆ ಪುಡಿಯನ್ನು ಎಲ್ಲೆಲ್ಲಿ ಬಳಸ್ಬೋದು, ಎಲ್ಲೆಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಹೇಳಿ ಸ್ವಲ್ಪ. ಸಾಂಬಾರ್ನಲ್ಲಿ, ಪಲ್ಯದಲ್ಲಿ ನುಗ್ಗೆ ತಪ್ಪಲವನ್ನು ಹಾಕೋದುಂಟು, ಆದರೆ ನುಗ್ಗೆಯನ್ನು ಒಣಗಿಸಿ ಪೌಡರ್ ಮಾಡಿ ಬಳಸ್ತಕ್ಕಂಥ ವಿಧಾನ ಗೊತ್ತಿಲ್ಲ. ಈ ಪುಡಿಯನ್ನು ಎಲ್ಲೆಲ್ಲಿ ಬಳಸ್ಬೋದು, ಹೇಗೆ ಬಳಸ್ಬೋದು? ಎಲ್ಲಿ ಬಳಸಲ್ಲ ಅಂತ ನನಗೆ ಗೊತ್ತೇ ಇಲ್ಲ ಸರ್. ಎಲ್ಲ ಕಡೆ ಬಳಸ್ಬೋದು. ಒಂದು ಸೂಪ್ ಮಾಡ್ಬೋದು, ಒಂದು ಸಾಂಬಾರು ಮಾಡ್ಬೋದು, ಒಂದು ಪಲ್ಯ ಮಾಡ್ಬೋದು, ಒಂದು ಚಪಾತಿ ರೊಟ್ಟಿ ಹಿಟ್ಟಿನ ಜೊತೆ ನಾದ್ಕೊಂಡು ಅದನ್ನು ಮಾಡ್ಬೋದು, ಒಂದು ಪುಳಿಯೋಗರೆ ಥರ ಹೆಂಗೆ ಮಾಡ್ತಿರೋ ಆ ಥರ ಪೌಡ್ರ್ ಹಾಕ್ಕೋಬೋದು. ಆಮೇಲೆ ನೀವು ಏನಾದರೂ ವೆಜಿಟೇಬಲ್ ಬಿರಿಯಾನಿ ಮಾಡ್ತಿದ್ರಿ ಮನೆಯೊಳಗೆ, ಅದರೊಳಗೆ ಹಾಕ್ಕೋಬೋದು. ಉಪ್ಪಿಟ್ಟಿಗೆ ಹಾಕ್ಕೊಳ್ಬೋದು, ಕೇಸರಿ ಬಾತಿಗೆ ಹಾಕ್ಕೋಬೋದು, ಆಮೇಲೆ ನೀವು ಏನಾದರೂ ಉಂಡಿ ಮಾಡ್ಬೋದು, ಆಮೇಲೆ ನೀವು ಎನಿಥಿಂಗ್ ನೀವು ಮಾಡಿದ್ರು ಅದರೊಳಗೆ ಹಾಕ್ಕೋಬೋದು ಸರ್. ಇದಕ್ಕೆ ಯಾವ ಟೇಸ್ಟ್ ಇರಲ್ಲ, ಲಿಟ್ಲ್ ಬಿಟ್ ಘಾಟ ಥರ ಇರುತ್ತೆ. ಅದು 5 ನಿಮಿಷ ನೀವು ಒಂದೇ ಒಂದಂದರೆ ಒಂಥರ ಸ್ಮೆಲ್ ಇರುತ್ತೆ, ಅದು ಕುಮುಸ್ ಕುಮುಸ್ ವಾಸನೆ ಬರುತ್ತೆ ಅಂತ ಹೇಳ್ತಿರ್ತಾರೆ ಪುಡಿಗೆ. ಹೌದು ಸರ್, ಎಲ್ಲದಕ್ಕೂ ದೇವರು ಒಂದೊಂದು ಗುಣ ಕೊಟ್ಟಿರ್ತಾನೆ. ಕರಿಬೇವಿಗೊಂದು ಗುಣ, ಶುಂಠಿಗೆ ಒಂದು ಗುಣ, ಅದೇ ಥರ ನುಗ್ಗೆಗೆ ಒಂದು ಗುಣ. ಆದರೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಆದರೆ ಇದು ನೀವು ತೊಗೊಂಡ ಮೇಲೆ ನಿಮ್ಮ ಪೌಷ್ಟಿಕತೆ, ನಿಮ್ಮನ್ನು ಒಂದು ಶಕ್ತಿ ಇರುತ್ತೆ, ಏನಂತ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಇನ್ನು ರೋಗಗಳ ಬಗ್ಗೆ ನೀವು ಪ್ರಶ್ನೆ ಕೇಳಲಿಲ್ಲ, ಬಟ್ ನಾನು ಹೇಳೋದೇನೆಂದರೆ ಎಲ್ಲ ಥರದ ಆಹಾರನ ಔಷಧಿಯಾಗಿ ಕನ್ವರ್ಟ್ ಮಾಡುತ್ತೆ ಸರ್. ಯಾವುದಕ್ಕೂ ನೀವು ನುಗ್ಗೆ ಪುಡಿ ಹಾಕ್ತಿರೋ ಆ ಆಹಾರ ಹೋಗಿ ಔಷಧಿ ಆಗುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ವಿಟಮಿನ್ಗಳು, ಮಿನರಲ್ಸು, ಪ್ರೋಟೀನು, ಎಲ್ಲ ಥರದ ರೋಗಗಳು ಅಂದರೆ ಜ್ವರ, ನೆಗಡಿ, ಕೆಮ್ಮು, ಕ್ಯಾನ್ಸರು, ಬಿ ಪಿ, ಶುಗರು, ಎಲ್ಲದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇದು ಒಂದು ಗಿಡಕ್ಕಿದೆ ಸರ್. 10 ಗಿಡಗಳನ್ನು ನಾವು ಬೆಳೆದು 10 ಪಲ್ಯನ ತಿನ್ನೋದ್ರ ಬದಲು ಇದನ್ನು ಒಂದು ಸ್ಪೂನು, ಒಬ್ಬ ಮನುಷ್ಯನಿಗೆ ಒಂದೇ ದಿವಸಕ್ಕೆ ಒಂದೇ ಸ್ಪೂನ್ ಸಾಕು ಸರ್. 10 ಜನ ಮನೆಯಾಗಿದ್ದೀರಂದರೆ 10 ಸ್ಪೂನ್ ಸಾಕು ಸರ್. ಅದಕ್ಕೆ 10 ರೂಪಾಯಿ ಖರ್ಚಾಗುತ್ತೆ. ಇನ್ನು 100 ರೂಪಾಯಿ ಖರ್ಚು ಮಾಡಿಕೊಂಡ್ರೆ 100 ಅಂದರೆ 10 ಚಾದ ಖರ್ಚಾಯ್ತು ಸರ್. ಒಂದು ದಿವಸ ಒಂದು ಚಾ ಬಿಟ್ಟರೆ ನಾವು 100 ರೂಪಾಯಿ ಉಳಿಸ್ಬೋದು ಮೆಡಿಸಿನ್ಸ್ಗೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ನಂದಿ ಫಾರ್ಮ್ನಲ್ಲಿ ಬೆಳೆದಂಥ ನುಗ್ಗಿ ಪೌಡರನ್ನು ಕೊಪ್ಪಳ ಜಿಲ್ಲೆಯ ಎಲ್ಲ ಒಂದು ಏನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಯೋಗವನ್ನು ಮಾಡಿದರು, ಮಕ್ಕಳಿಗೆಲ್ಲ ಕೊಟ್ಟು, ಅದರ ಫಲಿತಾಂಶ ಹೇಗೆ ಬಂತಂತಿರ್ತಾವೆ? ನಮ್ಮ ಜಿಲ್ಲಾ ಅಧಿಕಾರಿಗಳು ವಿಸಿಟ್ ಮಾಡಿದಾಗ, ಅವರು ಮಾಡಿರ್ತಕ್ಕಂಥ ಟ್ರಯಲಲ್ಲಿ ನೋಡಿದಾಗ 62-68% ಅನೆಮಿಕ್ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಮಕ್ಕಳಿಗೆ ವೇಟ್ ಎಲ್ಲಿ ಕಡಿಮೆ ಇತ್ತು, ಊಟ ಎಲ್ಲಿ ಹೋಗ್ತಾ ಇರಲಿಲ್ಲ, ಅದೆಲ್ಲ ಅವ್ರದ್ದು ವೆಸ್ಟ್ ಎಲ್ಲಿ ಕಡಿಮೆ ಇತ್ತು, ಹೈಟ್ ಎಷ್ಟು ಕಡಿಮೆ ಇತ್ತು, ಅದನ್ನು ಗ್ರೋತ್ ನೋಡಿದರು ಅವರು. ಇದು ಒಂದು ತಿಂಗಳಲ್ಲೇ ಅಷ್ಟು ಗ್ರೋತ್ ಆಗಿರೋದನ್ನು ನೋಡಿ ಈಗ ಕಳೆದ 2 ವರ್ಷಗಳಿಂದ ಅಂಗನವಾಡಿಯಲ್ಲಿ ಇರ್ತಂಥ ಎಲ್ಲ ಮಕ್ಕಳಿಗೂ, ಗರ್ಭಿಣಿಯರಿಗೂ, ಬಾಣಂತರಿಗೂ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಕೊಡ್ತಾ ಇದ್ದೀವಿ 2 ವರ್ಷದಿಂದ. ಈಗ ಅದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಮೀಡಿಯಾದಲ್ಲಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವಿಕಾಸ್ ಕಿಶೋರ್ ಶಿರೋಳ್ಕರ್ ಅವರಿಗೆ ಧನ್ಯವಾದಗಳನ್ನು ನಮ್ಮ ಸಂಸ್ಥೆ ಪ್ರಕಾರ ಮತ್ತು ನಮ್ಮ ಫಾರ್ಮರ್ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಪುಡಿಯಲ್ಲೇ ತಾವು ಕ್ಯಾಪ್ಸೂಲನ್ನು ಮಾಡಿದ್ರಿ, ಟ್ಯಾಬ್ಲೆಟ್ಸನ್ನು ಮಾಡಿದ್ರಿ, ಅದನ್ನು ಹೇಗೆ ಬಳಸ್ತಕ್ಕಂಥ ವಿಧಾನ? ಟ್ಯಾಬ್ಲೆಟು ಈ ಫಾರ್ಮೆಟ್ನ ಯಾಕೆ ಬೇರೆ ಮಾಡಿದ್ದೀವಿ ಅಂದರೆ, ಕೆಲವರಿಗೆ ನೀವು ಹೇಳಿದ್ರಿ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಪುಡಿ, ಸ್ಮೆಲ್ಲೇ ಗೊತ್ತಾಗಬಾರ್ದಂದ್ರೆ ಕ್ಯಾಪ್ಸುಲ್ಲು, ವೆಜಿಟೇಬಲ್ ಕ್ಯಾಪ್ಸುಲ್ನ ನಾವು US ತರಿಸ್ತೀನಿ ಸರ್. ಅದರೊಳಗೆ ಈ ಪೌಡರ್ನ ಫಿಲ್ ಮಾಡಿರ್ತೀನಿ. ನಾರ್ಮಲ್ ಕ್ಯಾಪ್ಸುಲ್ ಯಾವ ಥರ ಇರುತ್ತೆ ಅದೇ ಥರ ತೊಗೋಬೋದು. ಮುಂಜಾನೆ ಖಾಲಿ ಬಟ್ಟಲೆ ತೊಗೊಂಡ್ರೆ ಭಾಳ ಒಳ್ಳೇದು ಸರ್. ಎಲ್ಲದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ತೊಗೊಂಡು ಒಂದು ಅಥವಾ 2 ಕ್ಯಾಪ್ಸುಲ್ ತೊಗೋಬೋದು. ಅದಕ್ಕೊಂದು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಒಂದು ಡೋಸೇಜ್ ಫಿಕ್ಸ್ ಮಾಡಿದ್ದಾರೆ. ಆ ಡೋಸೇಜ್ ಪ್ರಕಾರ ತೊಗೊಂಡ್ರೆ ಇದು ಯಾವ ಹೀಟು ಆಗೋದಿಲ್ಲ, ಯಾವ ಸೈಡ್ ಎಫೆಕ್ಟೂ ಇಲ್ಲ ಇದಕ್ಕೆ. ಎರಡನೇದು ಟ್ಯಾಬ್ಲೆಟು ಮಾಡಿದ್ದೀವಿ ಸರ್, ಟ್ಯಾಬ್ಲೆಟು ಕ್ಯಾಪ್ಸುಲ್ ಥರನೇ ತೊಗೋಬೋದು. ಮೂರನೇದು ಸರ್, ಪೌಡ್ರ್ ಮಾಡಿದ್ದೀವಲ್ಲ, ಪೌಡ್ರನ್ನು ಸಮೇತ ನೀರಲ್ಲಿ ಹಾಕೊಂಡು ಕುಡಿಬೋದು, ಎಳೆ ನೀರಲ್ಲಿ ಕುಡಿಬೋದು, ಮಜ್ಜಿಗೆಯಲ್ಲಿ ಕುಡಿಬೋದು, ಜ್ಯೂಸ್ ಆಗಿ ಕುಡಿಬೋದು ಸರ್. ಈಗ ತಮ್ಮ ಒಂದು ಸಂಸ್ಥೆ ವತಿಯಿಂದ ಏನು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಅಂತ ಮಾಡ್ಕೊಂಡಿದ್ದೀರಿ, ಇಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರಿ, ಎಷ್ಟು ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಆಶ್ರಯ ಪಡ್ಕೊಂಡಿದ್ದಾರೆ? ವರ್ಕರ್ ಕಮ್ಯುನಿಟಿ ಅಂದರೆ ಒಂದು 100-150 ಜನ ಕೆಲಸ ಮಾಡ್ತಾರೆ ಎಲ್ಲ ಹೊಲಗಳು ಸೇರಿ. ನಮ್ಮ ಎಂಪ್ಲಾಯೀಸ್ ಅಂತಂದರೆ 6 ಜನ ಎಂಪ್ಲಾಯೀಸ್ ಇದ್ದೀವಿ. ಒಬ್ಬರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ, ಇನ್ನೊಬ್ಬರು ನಮ್ಮ ಫ್ಯಾಕ್ಟ್ರಿ ಸೂಪರ್ವೈಸರ್ ಇದ್ದಾರೆ, ಇನ್ನೊಬ್ಬರು ಇದರದ್ದು MD ಅಂತ ನಾವು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಹೊಲ ಮತ್ತು ಫ್ಯಾಕ್ಟ್ರಿ ನೋಡ್ಕೋತಾ ಇದ್ದಾರೆ, ಇನ್ನು 2 ಹೆಲ್ಪಿಂಗ್ ವರ್ಕರ್ಸ್ ಇದ್ದಾರೆ. ಟೋಟಲ್ 6 ಜನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಮುಖ್ಯವಾಗಿ ಕಂಪ್ಲೈನ್ಸು, ಮಾರ್ಕೆಟಿಂಗು, ಅದರ ಬಗ್ಗೆ ನಾನು ಕಾನ್ಸಂಟ್ರೇಟ್. ಹೇಗೆ ಮಾರ್ತಕ್ಕಂಥ ವ್ಯವಸ್ಥೆ, ನೆಟ್ವರ್ಕನ್ನು ಏನಾದರೂ ಡೆವಲಪ್ ಮಾಡ್ಕೊಂಡ್ರೆ ಈ ಪುಡಿಯನ್ನು, ಕ್ಯಾಪ್ಸುಲ್ಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ಮಾರ್ತಕ್ಕಂಥದ್ದು, ನಿಮ್ಮ ಪ್ರಾಡಕ್ಟು ಎಲ್ಲೆಲ್ಲಿ ಹೋಗುತ್ತೆ, ಯಾವ್ಯಾವ ದೇಶಕ್ಕೆ ಹೋಗುತ್ತೆ, ಯಾವ್ಯಾವ ರಾಜ್ಯಕ್ಕೆ ಹೋಗುತ್ತೆ, ಹೇಗೆ ನೆಟ್ವರ್ಕನ್ನು ಮಾಡಿದ್ದೀರಿ? ಇವತ್ತಿನ ಒಂದು ಅಂತರ್ಜಾಲ ಅಥವಾ ಇಂಟರ್ನೆಟ್ ಏನಂತ ಕರಿತೀವಿ ಸರ್, ತುಂಬ ವಿಶಾಲವಾಗಿದೆ. ಎಲ್ಲದನ್ನು ಎಲ್ಲ ಕಡೆ ಮುಟ್ಟಿಸೋ ವ್ಯವಸ್ಥೆ ಇದೆ. ಅದನ್ನು ನಾವು ಕರೆಕ್ಟಾಗಿ ಬೆಳೆಸ್ಕೊಳ್ಬೇಕು. ಈ ಇಂಟರ್ನೆಟ್ ಅನ್ನೋದನ್ನು ಕರೆಕ್ಟಾಗಿ ಬೆಳೆಸ್ಕೊಂಡಾಗ ನಮಗೆ ಹ್ಯೂಜ್ ಮಾರ್ಕೆಟ್ ಇದೆ. ನಾವು US ಕಳಿಸಿದ್ದೀವಿ, ಯುರೋಪಿಗೆ ಕಳಿಸಿದ್ದೀವಿ, ದುಬೈ ಕಳಿಸಿದ್ದೀವಿ, ರಷ್ಯಾ ಕಳಿಸಿದ್ದೀವಿ, ಈ ಥರ ದೇಶಗಳನ್ನು ನೆನೆಸ್ಕೋತಾ ಹೋದರೆ ಎಲ್ಲ ದೇಶದಲ್ಲಿ ತರಿಸ್ಕೋತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರಾ ಪೌಡರ್ ಏನಿದೆ ಬಲ್ಕಲ್ಲಿ ಹೋಗುತ್ತೆ ಸರ್. ಮತ್ತು ಇನ್ನು ನಮ್ಮದೇ ಆದ ಒಂದು ಇಕಾಮರ್ಸ್ ಪೋರ್ಟಲ್ ಇದೆ, nandiargafarm.com ಅಂತ. ಅಲ್ಲಿ ಆನ್ಲೈನ್ ಯಾವುದೇ ಕನ್ಸ್ಯೂಮರು ಪರ್ಚೇಸ್ ಮಾಡ್ಬೋದು, ಅಲ್ಲಿಂದನೇ ನಮ್ಮ ಪ್ರಾಡಕ್ಟ್ಗಳನ್ನು ಕೊಂಡ್ಕೋಬೋದು. ಅದಲ್ಲದೆ ಸ್ವಲ್ಪ ಮಟ್ಟದಲ್ಲಿ ಗೊತ್ತಿದ್ದತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು, ಸ್ಮಾಲ್ ಡಿಸ್ಟ್ರಿಬ್ಯೂಟರ್ಸು ತೊಗೊಂಡು ಮಾರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಇನ್ನೂ ಆ ಲಾರ್ಜ್ ಸ್ಕೇಲ್ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿಲ್ಲ. ಯಾಕೆಂದರೆ ರೀಟೇಲ್ ಮಾರ್ಕೆಟ್ ಮಾಡೋದು ಒಂದು ಬೇರೆ ಇದೆ, ನಾವು ಫಾರ್ಮರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಉಳ್ಕೊಳ್ಳೋಣ ಅಂತ, ಮಾರ್ಕೆಟ್ಗೆ ಡಿಸ್ಟ್ರಿಬ್ಯೂಷನ್ ತ್ರೂನೇ ಹೋಗಬೇಕು ಅಂತ ಒಂದು ಇದಿದೆ. ರಾಯಚೂರಲ್ಲಿ ತುಂಬ ಜನ ತಗೋತಾ ಇದ್ದಾರೆ. ಅದೇ ಥರದ ಕರ್ನಾಟಕದ ಎಲ್ಲ ಡಿಸ್ಟಿಕಲ್ಲೂ ನಮ್ಮ ಪ್ರಾಡಕ್ಟ್ಗಳನ್ನು ಕೊಂಡ್ಕೋತಾ ಇದ್ದಾರೆ. ಬೆಂಗಳೂರಲ್ಲಿ ಸ್ಪೆಷಲ್ ಆಗಿ ಎಷ್ಟೋ ಯೂನಿವರ್ಸಿಟಿಗಳು ಹೇಳಿದ ಮೇಲೆ ಅಲ್ಲಿಗೆ ಹೋದವ್ರಿಗೆ ಹತ್ರ ಹೇಳಿ ನಮ್ಮ ಹತ್ರ ಬರೋದನ್ನು ನೋಡಿದ್ವಿ. ಎಷ್ಟೋ ಒಂದು ವಿಚಿತ್ರ ವಿಚಿತ್ರ ಕೇಸ್ಗಳು ಸಾಲ್ವ್ ಆಗಿರೋದು ನೋಡಿದ್ದೀವಿ. ಕೆಲವೊಂದ್ಸಲ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಡಾಕ್ಟರು ಸಹ ಇದನ್ನು ಸಜೆಸ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಈ ಥರ ನೋಡಿದಾಗ ನಮಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಹೇಗೆ ಇದಕ್ಕೆ ಭಾಳಷ್ಟು ಕಂಪನಿಗಳು ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ನುಗ್ಗೆ ಪುಡಿಯನ್ನು, ನುಗ್ಗೆ ಎಲೆಯ ಪುಡಿಯನ್ನು ಭಾಳಷ್ಟು ನಾವು ಆನ್ಲೈನೆಲ್ಲ ನೋಡಿದಾಗ ಸರ್ಚ್ ಮಾಡಿದಾಗ ಭಾಳಷ್ಟು ಪುಡಿಗಳು ಸಿಗ್ತಾ ಇದ್ದಾವೆ. ಸ್ಪರ್ಧೆ ಹೇಗಿದೆ ಮತ್ತು ಜೊತೆಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಒಂದು ಸ್ಕೋಪ್ ಇದೆ ಅಂತಂದಿರ್ತಾವೆ ಸರ್? ಸ್ಪರ್ಧೆ ಇರಲೇಬೇಕು ಸರ್. ಸ್ಪರ್ಧೆ ಇರಲಿಲ್ಲ ಅಂದರೆ ಅದರಲ್ಲಿ ಒಂದು ಮಜಾ ಇರಲ್ಲ. ಯಾವಾಗ ನಾವು ಕ್ವಾಲಿಟಿಯಲ್ಲಿ ನಂಬರ್ ಒನ್ ಇರ್ತೀವೋ ಸ್ಪರ್ಧೆಯಲ್ಲಿ ನಂಬರ್ ಒನ್ ಆಗ್ತೀವಿ ಅಂತ ನನ್ನ ಒಂದು ಒಂದು ನಂಬಿಕೆ ಸರ್. ಹೀಗಾಗಿ ಅಮೆಝಾನಲ್ಲಿ ಒಂದು 14,000 ಮೊರಿಂಗಾ ಪ್ರಾಡಕ್ಟ್ಸ್ ಇವೆ. 14,000 ನಮ್ದು ಬೈ ಮಾಡ್ತಾರಂದರೆ ಎಲ್ಲಕ್ಕಿಂತ ರೇಟು ಜಾಸ್ತಿ ಇದ್ದೂ ಬೈ ಮಾಡ್ತಾರಂತಂದರೆ ನಮ್ಮ ಕ್ವಾಲಿಟಿ ಅದರ ರಿಸಲ್ಟ್ ತೋರಿಸಿರುತ್ತೆ ಅಂತ ಒಂದು ನಂಬಿಕೆ. ಸ್ಪರ್ಧೆ ಎಷ್ಟೇ ಇರಲಿ ಆದರೆ ಬೆಳೆಯೋ ರೈತ ಇರಲಿಲ್ಲ ಅಂದರೆ ಏನು ಉಪಯೋಗ ಇಲ್ಲ ಸರ್. ಆ ರೈತನಿಗೆ ಮುಟ್ಟಬೇಕಾಗದ್ದು ಆ ಒಂದು ಅದು ಏನಿದೆ ಅದರ ಲಾಭ ಮುಟ್ಟಲೇಬೇಕು ಅನ್ನೋದೊಂದು ನನ್ನ ಉದ್ದೇಶ. ಇಲ್ಲಿವರೆಗೂ ನಮ್ಮ ಉತ್ತರ ಕರ್ನಾಟಕದ ರೈತರು ಇದನ್ನು ಬೆಳೆಯಲು ಅಲ್ಲಿವರೆಗೂ ನಾವು ಕಾಂಪಿಟೇಷನ್ ಈ ಗ್ಲೋಬಲ್ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅನ್ನೋದು ಒಂದು ನನ್ನ. ಆಲ್ರೆಡಿ ನಿಮ್ಮ ಒಂದು ಪ್ರಾಡಕ್ಟ್ ಈ ಗ್ಲೋಬಲ್ ರೀಚ್ ಆಗಿಬಿಟ್ಟಿದೆ, ಗ್ಲೋಬಲ್ ಲೆವೆಲ್ಲು ರೀಚ್ ಆಗಿದೆ ಸರ್. ಆದ್ರೂ ನಾವು ನಮ್ಮ ಒಂದು ಉತ್ತರ ಕರ್ನಾಟಕನೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಬೇಕಂತ ಆರ್ಗ್ಯಾನಿಕ್ ಬೆಳೆಗೆ ಪ್ರತಿ ವರ್ಷ 1% ನಾವು ಚೇಂಜ್ ಮಾಡ್ಕೋತಾ ಹೋದರೆ ಸಾವಯವ ಕೃಷಿ ಕಡೆ ನಾವು ಡೆಫಿನೆಟ್ಲಿ ಉತ್ತರ ಕರ್ನಾಟಕದವರು ಸಾವಯವ ಕೇಂದ್ರನೇ ಆಗ್ತೀವಿ ಅಂತ ನನ್ನ ಒಂದು ನಂಬಿಕೆ ಸರ್. ಕೊನೆಯದಾಗಿ ಭಾಳಷ್ಟು ಜನ ಪದವಿಯನ್ನು ಮುಗಿಸ್ತಾರೆ. ಪದವಿ ಅಂದರೆ ವಿಶೇಷವಾಗಿ ಕೃಷಿಯಲ್ಲಿ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಪದವಿ ಮುಗಿಸಿಬಿಟ್ಟು ಅಲ್ಲೇ ಇಲ್ಲೇ ಎಲ್ಲೆಲ್ಲೋ ನೌಕರಿ ಮಾಡ್ಕೊಂಡು ಏನೋ ಒಂದು ಬದುಕನ್ನು ಸಾಗಿಸ್ತಿರ್ತಾರೆ. ಆದರೆ ತಾವು ಕೃಷಿ ಪದವೀಧರಲ್ಲದು ಎಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಈ ಕ್ಷೇತ್ರಕ್ಕೆ ಬಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೀರಿ ಈ ಒಂದು ನುಗ್ಗೆ ಬೆಳೆಯೋದ್ರ ಮುಖಾಂತರ. ಈ ಒಂದು ಕೃಷಿ ಪದವಿಯನ್ನು ಓದಿದಂಥ ಯುವಕರಿಗೆ ನಿರುದ್ಯೋಗಿಯು ಎಲ್ಲ ವ್ಯವಸ್ಥೆ ಇದೆ, ಭೂಮಿ ಇದೆ, ನೀರಾವರಿ ಇದೆ, ಆದರೆ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ. ಅಂಥವರಿಗೆ ಯಾವ ರೀತಿ ಸ್ಟಾರ್ಟಪ್ಗಳನ್ನು ತಯಾರು ಮಾಡಿ ಯಾವ ರೀತಿ ಮುಂದೆ ಬರಬಹುದು ಅಂತಕ್ಕಂಥ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಸರ್? ಒಂದು ಮನಸ್ಸಿಲ್ದವರಿಗಂತೂ ಏನು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟೀಸ್ ಬರ್ತಕ್ಕಂಥ ಲಕ್ಷಾಂತರ ಜನ ಪದವೀಧರರು ತಮ್ಮ ಮೂಲ ಉದ್ದೇಶ ಏನು, ಒಂದು ಜ್ಞಾನ ಪಡೆದಿರತಕ್ಕಂಥ ಜ್ಞಾನವನ್ನು ಅವರು ಸ್ಕಿಲ್ ಸೆಟ್ ಆಗಿ ಡೆವಲಪ್ ಮಾಡಿಕೊಳ್ಳಿಲ್ಲ ಅಂದರೆ, ಎಂಟರ್ಪ್ರಿನರ್ ಆಗಲಿಲ್ಲ ಅಂದರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಒಂದನೇದು, ನಾನು ಇಂಜಿನಿಯರಿಂಗ್ ಮಾಡಿ ನೀವು ಹೇಳಿದ್ರಿ ಬಂದಿದ್ದು ಅಗ್ರಿಕಲ್ಚರ್ಗೆ ಅಂತ, ಅದಕ್ಕೆ ರೀಸನ್ಗಳು ಭಾಳ ಇದೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಹೈಯೆಸ್ಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ನಮ್ಮ ಯೂನಿವರ್ಸಿಟಿಗಳಲ್ಲಿ ರಾಯಚೂರು ಮತ್ತು ಬಾಗಲಕೋಟೆಯಲ್ಲಿ ಇದ್ದಾರೆ. ಅವರಿಗೆ ಒಂದು ಬೆಳಕು ಚೆಲ್ಲಬೇಕಾಗಿದೆ, ನಾವು ಎಂಟರ್ಪ್ರಿನರ್ ಸ್ಕಿಲ್ಸ್ ಅಪ್ ಡೆವಲಪ್ ಮಾಡಬೇಕಾಗಿದೆ. ಅದಕ್ಕೆ ನಾನೇನು ಅಂದರೆ ಇದೊಂದು ನನಗೆ ಒಂದು ಸಹಾಯ ಆಗುತ್ತೆ, ನನ್ನ ಒಂದು ಫಾರ್ಮು, ನನ್ನ ಒಂದು ಕಂಪನಿ. ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ, ಫೀಲ್ಡ್ ವಿಸಿಟ್ ಮಾಡೋಕ್ಕೆ ಬರ್ತಾರೆ ಯೂನಿವರ್ಸಿಟಿಯಿಂದ. ನಾವು ಈಗ ಒಂದು ಮಟ್ಟಕ್ಕೆ ಜಾಸ್ತಿ ಹೋಗಿ ಅಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಹುಡುಗರನ್ನ ನಾವು ರಿಕ್ರೂಟ್ಮೆಂಟ್ ಮಾಡೋ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಅವರಿಗೆ ಎಂಟರ್ಪ್ರಿನರ್ಶಿಪ್ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂತ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವಿಷನ್ ಯಾವ ರೀತಿ ಇದೆ, ಮುಂದಿನ ಯೋಜನೆಗಳು ಇನ್ನೂ ಯಾವ ರೀತಿ ಇದನ್ನು ಬೆಳೆಸಬೇಕು, ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಗೆ ಇನ್ನೂ ಒಂದು ಒಳ್ಳೆಯ ಶಕ್ತಿಯನ್ನು ತುಂಬತಕ್ಕಂಥ ಏನಾದರೂ ಆಶಯ ಕಿರಣಗಳು ನಿಮ್ಮಲ್ಲಿದ್ದಾವೆ ಹೇಗೆ? ನಂದು ಮೂಲ ಒಂದು ಕನಸು ಏನಿದೆ ಅಂದರೆ ಅಪೌಷ್ಟಿಕತೆ ನಿವಾರಣೆ ಮಾಡೋದು. ಅಪೌಷ್ಟಿಕತೆ ಕಾರಣ ಇರೋದು ಏನಂದರೆ ಪೌಷ್ಟಿಕ ಆಹಾರದ ಕೊರತೆ. ನಾವು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಪೌಷ್ಟಿಕ ಆಹಾರಗಳನ್ನು ಬೆಳೆದಾಗ ನಾವು ಎಲ್ಲ ಮಾರ್ಕೆಟನ್ನು ಡಾಮಿನೇಟ್ ಮಾಡೋ ಶಕ್ತಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬರುತ್ತೆ ಅಂತ. ನಾವು ಇನ್ನೂ ಬೇರೆ ಭಾಗದ ಕರ್ನಾಟಕ ಭಾಗಕ್ಕಿಂತ ಅಷ್ಟು ಕೆಟ್ಟಿಲ್ಲ, ಅಷ್ಟು ಪೆಸ್ಟಿಸೈಡ್ಸ್ ಇಲ್ಲ. ಈಗ ನಮಗೆ ಅಪಾರ್ಚುನಿಟಿ ಇದೆ, ಈ ಅಪಾರ್ಚುನಿಟಿನ ನಾವು ಕಳ್ಕೊಂಡ್ರೆ ಮುಂದೆ ಈ ಅಪಾರ್ಚುನಿಟಿನ ನಾವು ಮತ್ತೆ ಪಡೆಯೋಕ್ಕಾಗಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಎಲ್ಲಿವರೆಗೂ ನಾವು ಪೌಷ್ಟಿಕ ಆಹಾರದ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿ ಆ ಬೆಳೆಗಳನ್ನು ಬೆಳೆದಾಗ ನಮಗೆ ಆದಾಯ ಮತ್ತು ಇನ್ಕಮ್ಮು ಜಾಸ್ತಿ ಆಗುತ್ತೆ. ಇದರಿಂದ ರೈತರು ಎಲ್ಲರೂ ಒಂದು ಪೌಷ್ಟಿಕ ಆಹಾರಗಳನ್ನು ಸ್ವಲ್ಪ ಮಟ್ಟದಲ್ಲಿ ಆದರೂ ಬೆಳೀರಿ. ಇದರಿಂದ ನಿಮ್ಮ ಒಂದು ಬರ್ತಕ್ಕಂಥ ಒಂದು ಇನ್ಕಮ್ ಏನಿದೆ ಒಂದು ಕಾನ್ಸ್ಟೆಂಟ್ ಆಗಿ ಬರೋದರಿಂದ ನಿಮ್ಮ ಎಬಿಲಿಟಿ ಮತ್ತು ಇನೋವೇಷನ್ನು ನಿಮ್ಮ ಮಕ್ಕಳಿಗೆ ಒಬ್ಬ ಎಂಟರ್ಪ್ರಿನರ್ ಆಗೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ಭಾಳಷ್ಟು ಜನರಲ್ಲಿ ಆಸಕ್ತಿ ಇರುತ್ತೆ, ನೋಡಬೇಕು ಬಸಾಯಿ ಹಿರೇಮಠ ಅವರ ಒಂದು ಫಾರ್ಮನ್ನು ನೋಡಬೇಕು, ಆರ್ಗ್ಯಾನಿಕ್ ಫಾರ್ಮನ್ನು ನೋಡಬೇಕು, ಫ್ಯಾಕ್ಟ್ರಿಯನ್ನು ನೋಡಬೇಕು, ನಾವು ಅವ್ರ ಹಾಗೆ ಅವ್ರ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಕನಸನ್ನು ಕಟ್ಕೋತಾರೆ ಕೇಳಿದಂಥವ್ರು. ಅಂಥವ್ರಿಗೆ ನಿಮ್ಮ ಫೋನ್ ಸಂಖ್ಯೆ, ವಿಳಾಸ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿ. ಈಗ ಒಂದು ನಂಬರ್ ಚೇಂಜ್ ಮಾಡಿದ್ದೀನಿ ಸರ್, ಆ ನಂಬರು ನಮ್ಮ ಕಾಲ್ ಸೆಂಟರ್ಗೆ ಹೋಗುತ್ತೆ. ಕಾಲ್ ಸೆಂಟ್ರಲ್ಲಿ ಅವ್ರ ಎಲ್ಲ ಪ್ರಶ್ನೆಗಳು ಅಗ್ರಿಕಲ್ಚರ್ ರಿಲೇಟೆಡ್ ಇರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರುತ್ತೆ. ಆ ನಂಬರು 7676336373 7673 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಕಾಲು ನಮ್ಮ ಕಾಲ್ ಸೆಂಟ್ರಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ಸರ್ಟಿಫಿಕೇಷನ್ ಬಗ್ಗೆ ಕೇಳ್ತಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನು ನನ್ನೇ ರೀಚ್ ಆಗಬೇಕು ಅಂತಂದರೆ ಸರ್ ಥರ ನನ್ನ ಪರ್ಸನಲ್ ಆಗಿ ಫಾರ್ಮಿಗೆ ಬಂದರೆ ವಿಸಿಟ್ ಆದರೆ ನಾನು ತಿಂಗಳಲ್ಲಿ 10 ದಿವಸ ಇರ್ತೀನಿ ಇಲ್ಲಿ, ಆವಾಗ ನಾನು ನಿಮ್ಗೆ ಭೇಟಿಯಾಗಿ ಸಹಾಯ ಆಗುತ್ತೆ. ಆದರೆ ದಯವಿಟ್ಟು ರೈತರಲ್ಲಿ ಏನು ಕೇಳ್ಕೊಳ್ಳೋದೇನೆಂದರೆ ಸಾವಯವ ಕೃಷಿ ಮಾಡಬೇಕಂದಿದ್ದರೆ ಮಾತ್ರ ನೀವು ಫೋನ್ ಮಾಡಿ, ಅದು ನುಗ್ಗೆ ಕೃಷಿ ಮಾಡಬೇಕಂದಿದ್ದರೆ ಮಾತ್ರ ನೀವು ಫೋನ್ ಮಾಡಿ. ಇಲ್ಲ ಅಂತಂದರೆ ನಮ್ಮ ಒಂದು ಏನು ವರ್ಕರ್ಸ್ ಇದ್ದಾರೆ ಅವ್ರ ಟೈಮ್ ವೇಸ್ಟು, ಎಷ್ಟೋ ಜನ ಆಸಕ್ತಿ ಇದ್ದ ರೈತರ ಟೈಮನ್ನು ಕಳೆಯುತ್ತೆ ಅದರೊಳಗೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ನಿಮ್ಮ ಫಾರ್ಮನ್ನು ನೋಡಬೇಕಾದ್ರೆ ಸೀದಾ ಇಲ್ಲಿ ನಿಮ್ಮ ಚೆನ್ನೂರಿಂದ ತಾವರಗಿರಿ ಹೋಗ್ತಕ್ಕಂಥ ರಸ್ತೆಯಲ್ಲಿ ಕಣ್ಣಾಳ ಕ್ರಾಸಲ್ಲಿ ನಿಮ್ಮ ಫಾರ್ಮ್ ಇದೆ, ಅಲ್ಲಿಗೆ ಬರ್ಬೋದು. ಬರ್ಬೋದು ಸರ್, ಆದರೆ ಪ್ರಯರ್ ವಿತ್ ಪರ್ಮಿಷನ್ ಅಪಾಯಿಂಟ್ಮೆಂಟ್ ವಿತ್ ಕಾಲ್ ಸೆಂಟರ್ ತೊಗೋಬೇಕು. ಯಾಕಂದರೆ ಎಲ್ಲ ಕೆಲಸ ಬಿಟ್ಟು ನಾವು ನಿಮ್ಮ ಜೊತೆ ನಿಲ್ಲಬೇಕು. ಇನ್ನು 3 ತಿಂಗಳವರೆಗೂ ಫ್ರೀ ಆಗಿರುತ್ತೆ. 3 ತಿಂಗಳಾದ ಮೇಲೆ ಫೀಸ್ ಚಾಲನೆ ಮಾಡ್ತಾ ಇದ್ದಾರೆ ಹುಡುಗರು. ಯಾಕಂದರೆ ಅವರು ದಿವಸದೆಲ್ಲ ಕೆಲಸ ಬರೀ ಹೊಲ ತೋರಿಸೋದಾಗಿದೆ. ಅವರಂತಾರೆ ನೀವು ಕೆಲಸ ಮಾಡಿಲ್ಲ ಅಂತ ನಮ್ಮ ಹತ್ರ ಬೇಯಿಸ್ಕೋತೀರಾ, ಆಮೇಲೆ ನೀವು ಹೇಳ್ತೀರಾ ಬಂದವ್ರಿಗೆ ಯಾಕೆ ಅಲೋ ಮಾಡಿಲ್ಲ, ಅವ್ರಿಗೆ ಯಾಕೆ ಹೇಳಿಲ್ಲ ಅಂತೀರಾ. ಇದರಿಂದ ನಮಗೇನಾಗ್ತಾ ಇದೆ, ಒಂಥರ ತೊಂದರೆ ಆದರೂ ಒಂಥರ ಖುಷಿ ಸಿಗುತ್ತೆ, ಅದು ಬ್ಯಾಲೆನ್ಸ್ ಆಗಿರೋದ್ರಿಂದ ಎಲ್ಲ ರೈತರು ವೆಲ್ಕಮ್ ಮಾಡ್ತೀವಿ. ಆದರೆ ಸಂಡೇ ಪ್ರಿಫರೇಬಲಿ ಒಂದು ಡೇ ಮಾತ್ರ ಎಲ್ಲ ರೈತರು ಬರ್ಬೋದು. ಬರೋದಕ್ಕಿಂತ ಮುಂಚೆ ದಯವಿಟ್ಟು ನಾವು ಹೊಲದಲ್ಲಿ ಇದಾರಿಲ್ಲೋ ಅಥವಾ ನಮ್ಮ ಡೈರೆಕ್ಟ್ರು ಹೊಲದಲ್ಲಿ ಇದಾರಿದ್ದಾರೋ ಬಂದು ಸುಮ್ಮನೆ ಹೊಲ ನೋಡ್ಕೊಂಡು ಹೋಗೋದಲ್ಲ, ನಾವು ಮಾಡ್ತಕ್ಕಂಥ ಪ್ರಾಸೆಸ್ ಏನಿದೆ, ಫಾಲೋ ಮಾಡ್ತಕ್ಕಂಥ ಪದ್ಧತಿಗಳು ಏನಿವೆ ಅವನ್ನೆಲ್ಲ ತಿಳ್ಕೊಂಡು ಹೋದಾಗ ನಿಮಗೆ ಒಂದು ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡೋಕ್ಕೆ ಸಂಕಲ್ಪ ಮಾಡೋಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಬಸಯ್ಯ ಹಿರೇಮಠ ಅವರು, ಇದುವರೆಗೂ ನಿಮ್ಮ ನುಗ್ಗೆ ಪೌಡರ್ ಉತ್ಪಾದನೆ ಮಾಡ್ತಕ್ಕಂಥ ನಂದಿ ಆರ್ಗ್ಯಾನಿಕ್ ಫಾರ್ಮ್ ಏನು ಒಂದು ಕಂಪ್ನಿಯನ್ನು ಹುಟ್ಟಾಕಿದ್ದೀರಿ, ಇದರಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೆದಿವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕಂಪ್ನಿ ಒಂದು ಹೆಮ್ಮರವಾಗಿ ಬೆಳೆದು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಒಂದು ಆಶಾಕಿರಣವನ್ನು ಒದಗಿಸಲಿ ಅಂತ ಹೇಳೋಣ. ನಿಮ್ಮ ಒಂದು ಸೇವೆ ಸತತವಾಗಿ ರೈತರಿಗೆ ಮೀಸಲಾಗಿರಲಿ, ರೈತರ ಉದ್ಧಾರಕ್ಕಾಗಿ, ರೈತರ ಆರ್ಥಿಕ ಪರಿಸ್ಥಿತಿಯ ಒಂದು ಉದ್ಧಾರಕ್ಕಿರ್ಬೋದು ಅಥವಾ ಅವರ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಹೆಚ್ಚೆಚ್ಚಾಗಿ ಕಾರ್ಯಕ್ರಮಗಳನ್ನು ನಿರೂಪಿಸಿ ಈ ಭಾಗದ ರೈತರಿಗೆ ತಾವು ದಾರಿದೀಪ ಆಗಬೇಕು ಅಂತಕ್ಕಂಥ ಆಶಯದೊಂದಿಗೆ ನಿಮ್ಮ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ರೈತರೊಂದಿಗೆ ಇದುವರೆಗೆ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ನುಗ್ಗೆ ಬೇಸಾಯ ಮತ್ತು ನುಗ್ಗೆ ಸೊಪ್ಪಿನ ಮೌಲ್ಯವರ್ಧನೆಯ ಉದ್ದಿಮೆಯಲ್ಲಿ ತೊಡಗಿರುವ ತಾವರಗಿರಿಯ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ದಿನಾಂಕ 14/7/2022 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29-33 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 20-22 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 91-93% ಮತ್ತು ಕನಿಷ್ಠ ಆರ್ದ್ರತೆ 84-86% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 2-4 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನಾ ಇಲಾಖೆಯವರು ತಿಳಿಸಿರುತ್ತಾರೆ.